ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ ನರ್ಚರ್ ಡಾಟ್ ಫಾರ್ಮ್ ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ ನರ್ಚರ್ ಡಾಟ್ ಫಾರ್ಮ್ ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 100 2119. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿದು ಬಿಡಿ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಕಲ್ಯಾಣ ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ. ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ನಮಸ್ಕಾರ ರೈತ ಬಂದರೆ, ನನ್ನ ಹೆಸರು ಆನಂದ ನಾಯ್ಕರಳ್ಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ. ಈ ನೂವಾಲ್ಗೆ ಒಂದು ಆರ್ಗ್ಯಾನಿಕ್ ಆಗಿ ನನಗೆ ಪರಿಚಯ ಮಾಡಿಕೊಟ್ಟಿದ್ದು. ನಾನು ಹಿಂಗೆ ರೇಡಿಯೋ ಹೇಳ್ತಾ ಇರ್ಬೇಕಾರೆ ಈಗ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದರ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡೆ. ತಿಳ್ಕೊಂಡ ತಕ್ಷಣ ನಾನು ಅದನ್ನ ತಗೊಂಡು ಫಸ್ಟ್ ಹಾಕಿದ್ದು ನಾನು ಶುಂಠಿಗೆ. ಶುಂಠಿಗೆ ಯಾವ ತರ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಎಲ್ಲ ಅವರು ಪ್ರಾಥಮಿಕ ಹಂತದಿಂದನೇ ನನಗೆ ತಿಳಿಸ್ಕೊಟ್ರು. ಮೊದಲು ಶುಂಠಿಯ ಒಂದು ಮೂರಲ್ಲೇ ನಾಲ್ಕೆಲೆ ಬಂದ ತಕ್ಷಣ ಸ್ಪ್ರೇ ಮಾಡಕ್ ಶುರು ಮಾಡಿದೆ. ಶುರು ಮಾಡಿದ್ಮೇಲೆ ಒಂದು 15 ದಿವಸ ಆದ್ಮೇಲೆ ಅದ್ರದ್ದು ಏನು ಎತ್ತ ಅಂತ ಗೊತ್ತಾಯ್ತು. ಹೇಗೆ ಅಂದ್ರೆ ಅದ ಎಲೆ ಎಲ್ಲ ಹಸ್ರಾಗಿತ್ತು, ಕ್ಲೀನ್ ಆಗಿ ಫುಲ್ ಹಸ್ರು ಬರುತ್ತೆ. ಆಮೇಲೆ ಬೆಳೀತಾ ಬೆಳೀತಾ ಅದು ಸ್ವಲ್ಪ ಈ ಗೆಡ್ಡೆಗೆ ಅಂದ್ರೆ ಕಂದು ಬರುತ್ತಲ್ಲ ಶುಂಠಿ ಕಂದುಗಳು, ಅವು ಸುಮಾರು ಮಾಮೂಲಿ ಬರೋದಕ್ಕಿಂತ ಅದ್ರದ್ದು ದುಪ್ಪಟ್ಟಾಗುವಷ್ಟು ಬಂತು. ಒಳ್ಳೆ ಇಳುವರಿ ಬಂತು ಆ ವರ್ಷ ನನಗೆ. ಸುಮಾರು 5 ಚೀಲ ಶುಂಠಿ ಹಾಕಿ ನನಗೆ 160 ಚೀಲ ಶುಂಠಿ ಆಯ್ತು. ಅದೇ ಮೊನ್ನೆ ವರ್ಷ ನಾನು ಅಷ್ಟು ತಗೊಂಡಿದ್ದು. ಜೋಳಕ್ಕೆ ಹಾಕೋಣ ನೋಡೋಣ ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ಜೋಳದಲ್ಲೂ ಚೆನ್ನಾಗಿ ಬಂತು. 4 ಎಕರೆ ಜೋಳ ಹಾಕಿದ್ದೆ. 4 ಎಕರೆಯಿಂದ ಒಂದು 160 ಕ್ವಿಂಟಲ್ ಜೋಳ ಆಯ್ತು. ಜೋಳನ ಅಷ್ಟೇ ದಷ್ಟ ಪುಷ್ಟವಾಗಿ ನಿಂತು ಕಾಂಡ ಎಲ್ಲ, ಆಮೇಲೆ ಎಲೆನೂ ಅಷ್ಟೇ ತುಂಬಾ ಅಗಲಾಗಿ ಮತ್ತೆ ಬರುತ್ತೆ. ಮತ್ತೆ ಇನ್ನ ಹಸಿರು ಇರಲಿ, ಆದ್ರೆ ರೆಗ್ಯುಲರ್ ಆಗಿ ಈ ಕೆಮಿಕಲ್ ಗೊಬ್ಬರ ಜೊತೆ ಆರ್ಗ್ಯಾನಿಕ್ ಗೊಬ್ಬರ ಮಿಕ್ಸ್ ಮಾಡಬಾರ್ದು ಅದೊಂದು. ಅದಾದ್ಮೇಲೆ ನೆಕ್ಸ್ಟ್ ನಾನು ಭತ್ತ ಯೂಸ್ ಮಾಡಿದೆ, ಚೆನ್ನಾಗಿ ಬೆಳೆ ಬಂತು. 5 ಎಕರೆಗೆ ನಾನು ಸ್ಪ್ರೇ ಮಾಡಿದ್ದೆ. 5 ಎಕರೆಗೆ ಆ ವರ್ಷನಿಗೆ 140 ಕ್ವಿಂಟಲ್ ಇಳುವರಿ ಬರುತ್ತೆ. ಹಾಸನದಲ್ಲಿ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರಿಗೆ ಬೀಜೋತ್ಪಾದನೆಗೆ ನಾನು ಕೊಡ್ತೀನಿ. ಅವತ್ತಿಂದ ಇವತ್ತವರೆಗೂ ಅಲ್ಲಿಗೆ ಕೊಡ್ತಾ ಇದ್ದೀನಿ, ಇವತ್ತವರೆಗೂ ಅದನ್ನೇ ಯೂಸ್ ಮಾಡ್ತೀನಿ. ನ್ಯೂವೆಲ್ಗೆ ಸಿಂಪರಣೆ ಮಾಡೋದು ಯಾವ ತರ ಅಂತ ಅಂದ್ರೆ, 1 ml ನ್ಯೂವೆಲ್ಗೆನ 1 ಲೀಟರ್ಗೆ ಹಾಕೊಂಡು ಯೂಸ್ ಮಾಡೋದು. ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಅಂದ್ರೆ ಪ್ರತಿ 20 ದಿನಕ್ಕೊಂದ್ಸಲಿ ಸ್ಪ್ರೇ ಮಾಡಿದ್ರೆ ತುಂಬಾ ಪರಿಣಾಮಕಾರಿಯಾಗಿ ಅದ್ರದ್ದು ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಹೆಚ್ಚಿನ ಒಂದು ಡೀಟೇಲ್ಸ್ ಏನಾರ ಬೇಕಂತ ಅಂದ್ರೆ ನನ್ನ ಮೊಬೈಲ್ ಸಂಖ್ಯೆ 9782829691. ನಮಸ್ಕಾರ. ಬಳಸಿ ಬಳಸಿ ನೋವಾಲ್ಗಿ ದ್ರಾವಣವನ್ನ, ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಟಗಳನ್ನ, ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ, ಬಳಸಿ ಬಳಸಿ ನೋವಾಗಿ. ನುವಾಲ್ಗಿ ನ್ಯಾನೋ ದ್ರಾವಣವಿದುವೆ, ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯವಾಗುವುದು ಬೆಳೆಯು ಬಾಳಿಕೆ ಬರುವುದು ಬಳಸಿ ಬಳಸಿ ನೋವಾಗಿ ಶ್ರಾವಣವನ್ನು ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆತ್ಮೀಯ ಕೇಳುಗರೆ ನಮಸ್ಕಾರ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ರಾಷ್ಟೀಯ ರೋಗ ನಿರೋಧಕ ಜಾಗೃತಿ ತಿಂಗಳು. ಈ ವಿಷಯದ ಮಾಹಿತಿಯನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ತಜ್ಞ ವೈದ್ಯರಾದ ಡಾಕ್ಟರ್ ಕಲ್ಯಾಣ್ ಚಟ್ಟರವರು. ಕೇಳುಗರೆ, ತಮ್ಮಲ್ಲಿ ಒಂದು ಕೋರಿಕೆ, ಅದೇನೆಂದರೆ ನಾವು ಇಂದು ನೇರ ಫೋನಿನ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ದೇವೆ. ಮತ್ತೊಮ್ಮೆ, ನಾವು ಇಂದು ನೇರ ಫೋನಿನ ಕಾರ್ಯಕ್ರಮ ಸ್ಥಗಿತಗೊಳಿಸಿದ್ದೇವೆ. ಕಾರಣ, ದೂರ ಸಂಪರ್ಕದಲ್ಲಿ ತಾಂತ್ರಿಕ ದೋಷವಿರುವುದರಿಂದ ಫೋನಿನ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದೇವೆ. ಇದೇ ಕಾರ್ಯಕ್ರಮವನ್ನು, ಅಂದರೆ ನೇರ ಪ್ರಸಾರದಲ್ಲಿ ರಾಷ್ಟೀಯ ರೋಗ ನಿರೋಧಕ ತಿಂಗಳು ಈ ವಿಷಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಕಲ್ಯಾಣ್ ಚಟ್ಟರ್ ಅವರು ಸಂದರ್ಶನಗಳ ಮೂಲಕ. ಕೇಳುಗರೆ, ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಡಾಕ್ಟರ್, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಡಾಕ್ಟರ್, ತಮ್ಮ ಪರಿಚಯ ಮಾಡಿಕೊಳ್ಳಿ ನಮ್ಮ ಕೇಳುಗರಿಗೆ. ನಾನು ಡಾಕ್ಟರ್ ಎಸ್ ಎಸ್ ಕಲ್ಯಾಣ್ ಶೆಟ್ಟರ್, MBBS MD, ಮಕ್ಕಳ ತಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ. BLDA BM ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಕ್ಕಳ ವಿಭಾಗ ಮುಖ್ಯಸ್ಥನಾಗಿ ಕೆಲಸ ಮಾಡುತ್ತಿದ್ದೇನೆ. ಓಕೆ, ತುಂಬಾ ಸಂತೋಷ ಡಾಕ್ಟರ್. ಡಾಕ್ಟರ್, ಇಂದಿನ ವಿಷಯ ರಾಷ್ಟ್ರೀಯ ರೋಗ ನಿರೋಧಕ ತಿಂಗಳು ಅಂದರೆ ಏನು, ಇದರ ಬಗ್ಗೆ ಮಾಹಿತಿ ಕೊಡಿ ಸಂಪೂರ್ಣವಾಗಿ. ರಾಷ್ಟ್ರೀಯ ರೋಗ ನಿರೋಧಕ ತಿಂಗಳು ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಇಮ್ಯುನೈಜೇಷನ್ ಅವೇರ್ನೆಸ್ ಮಂತ್ ಅಂತ ಹೇಳ್ತೀವಿ. ಅಂದರೆ ಈಗ ಮಕ್ಕಳಾಗಲಿ ಅಥವಾ ದೊಡ್ಡವರೊಳಗಾಗಲಿ ನಾವು ಏನು ವ್ಯಾಕ್ಸಿನ್ಸ್ ಕೊಡ್ತೀವಿ ಅಂದರೆ ಚುಚ್ಚುಮದ್ದು, ಲಸಿಕೆ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಜನರೊಳಗೆ ಜಾಗೃತಿ ಮೂಡಿಸ್ಬೇಕಂಥೇಳಿ ಇದು ಈ ತಿಂಗಳನ್ನು, ಆಗಸ್ಟ್ ತಿಂಗಳನ್ನು ರಾಷ್ಟ್ರೀಯ ರೋಗ ನಿರೋಧಕ ಚುಚ್ಚುಮದ್ದು ಜಾಗೃತಿ ತಿಂಗಳು ಅಂಥೇಳಿ ಆಚರಿಸ್ತಾ ಇರ್ತೀವಿ. ಈವನ್ ಜಾಗತಿಕ ಮಟ್ಟದೊಳಗೂ ಇದನ್ನು ಆಗಸ್ಟ್ ತಿಂಗಳನ್ನು ನ್ಯಾಷನಲ್ ಇಮ್ಯುನೈಜೇಷನ್ ಅವೇರ್ನೆಸ್ ಮಂತ್ ಅಂತೇಳಿ ಆಚರಿಸ್ತಾರೆ. ಡಾಕ್ಟರ್, ಇದರ ಮಹತ್ವ ಏನು, ಇದರ ಬಗ್ಗೆ ಮಾಹಿತಿ, ಇದರ ಮಹತ್ವ ಸಂಪೂರ್ಣವಾಗಿ ಕೊಡಿ. ಈಗ ನೋಡಿ, ಚಿಕ್ಕ ಮಕ್ಕಳಿಗೆ ಎಲ್ಲರೂ ಲಸಿಕೆ ಕೊಡಿಸ್ಬೇಕು, ಚುಚ್ಚುಮದ್ದು ಕೊಡಿಸ್ಬೇಕಂತೇಳಿ ಭಾಳ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಈಗ ಭಾಳ ದಿವಸದಿಂದ ಎಲ್ಲರೂ ಮಕ್ಕಳಿಗೆ ಇಂಜೆಕ್ಷನ್ಸ್ ಎಲ್ಲ ಮಾಡಿಸ್ತಿರ್ತಾರೆ. ತಿಂಗಳ ತಿಂಗಳಿಗೆ ಪೋಲಿಯೋ ಬರಬಾರ್ದು ಅಥವಾ ಇದು ಧನುರ್ವಾತ TB ಬರಬಾರ್ದು ಅಂತೇಳಿ ಸಾಕಷ್ಟು ಜನರಿಗೆಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಇದೆ. ಆದರೆ ಇದೇ ರೀತಿ ವಯಸ್ಕರೊಳಗೂ ನಾವು ಕೆಲವೊಂದು ರೋಗಕ್ಕೆ ಇಂಜೆಕ್ಷನ್ ಮಾಡಬೇಕಂಥೇಳಿ ಭಾಳ ಜನರಿಗೆ ಗೊತ್ತೇ ಇರಲಿಲ್ಲ. ಈಗ ಲಾಸ್ಟ್ ಇಯರ್ದಿಂದ ಏನೀಗ ಕೊರೋನಾ ರೋಗ ಬಂತು, ಆವಾಗ ಈಗ ಜನರಿಗೇನು ದೊಡ್ಡವ್ರವ್ರಿಗೂ ನಾವು ಇಂಜೆಕ್ಷನ್ ಮಾಡಿಸಿದ್ರೆ ರೋಗ ಬರಲಾರ್ದಂಗೆ ತಡಿಬಹುದು ಅಂತ ಹೇಳಿ ಈಗ ಸ್ವಲ್ಪ ಜನರಿಗೆ ಈಗ ಅವೇರ್ನೆಸ್ ಬರ್ತಾ ಇದೆ, ಗೊತ್ತಾಗ್ತದೆ. ಇದೇ ರೀತಿ ಅಂದ್ರೆ ಮಕ್ಕಳೊಳಗಾಗ್ಲಿ ದೊಡ್ಡವರೊಳಗಾಗ್ಲಿ ವಯಸ್ಕರೊಳಗಾಗಿ ಈ ರೋಗ ಬರದಂತೆ ತಡೆಯಲಿಕ್ಕೆ ನಾವು ಚುಚ್ಚುಮದ್ದು ಕೊಡಬಹುದು, ಲಸಿಕೆ ಕೊಡಬಹುದು. ಈ ವಿಷಯವಾಗಿ ಜನರೊಳಗೆ ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಇದು ಏನು ಆಗಸ್ಟ್ ತಿಂಗಳನ್ನ ಇದು ಅವೇರ್ನೆಸ್ ಮಂತ್ ಅಂತ ಹೇಳಿ ಆಚರಿಸಲಾಗುತ್ತದೆ. ಡಾಕ್ಟರ್, ಇದು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಅಷ್ಟೇ ಆಚರಣೆ ಮಾಡ್ತಿರೋ ಅಥವಾ ಇದು ಯಾಕಂತೇಳಿ? ಅಂದ್ರೆ ಜಾಗತಿಕ ಮಟ್ಟದೊಳಗೆ WHO ಇದು ಒಂದು ತಿಂಗಳನ್ನ ನಾವು ಅವೇರ್ನೆಸ್ ಮಂತ್ ಅಂತ ಹೇಳಿ ಆಚರಿಸಬೇಕಂತ ಹೇಳಿ ಆಚರಿಸ್ತಾರೆ. ಎಲ್ಲ ಕಡೆ ವಿವಿಧ ಕಾರ್ಯಕ್ರಮ ಮಾಡಿ ಜನರೊಳಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನು ಸರ್ಕಾರದೊಳಗೆ ಅಥವಾ NGO ಸರ್ಕಾರೇತರ ಸಂಸ್ಥೆಗಳೇನೇ ಇರ್ತಾವ ಎಲ್ಲರೂ ಸೇರಿ ಇದು ಆಚರಿಸಬೇಕಂತ ಹೇಳಿ ಇದು ಮಾಡಿದ್ದಾರೆ. ತುಂಬಾ ಸಂತೋಷ ಡಾಕ್ಟರ್. ಈ ಕಾರ್ಯಕ್ರಮವನ್ನು ಎಲ್ಲಾ ವಯಸ್ಸು ಜನರಿಗೆ ಲಸಿಕೆ ಪ್ರಾಮುಖ್ಯತೆ ಇದೆ ಮೇಡಮ್? ಹಾಂ, ಇದೇ ರೀ. ಈಗ ನೋಡಿ, ಸುಮಾರು ಒಂದು 20-22 ರೀತಿ ರೋಗಗಳಿಗೆ ನಮ್ಮಲ್ಲಿ ಲಸಿಕೆಗಳು ಲಭ್ಯವಿದ್ದಾವೆ. ಯಾವ್ಯಾವ ಸ್ವಲ್ಪ? ಈಗ ಹುಟ್ಟಿದ ಮಕ್ಕಳಿಂದ ಹಿಡಿದು ಹುಟ್ಟಿದ ಮೊದಲೇ ದಿವಸದಿಂದ ಹಿಡಿದು ನಾವು ಲಸಿಕೆ ಹಾಕಲಿಕ್ಕೆ ಚಾಲು ಮಾಡ್ತೀವಿ. ಈಗ ಹುಟ್ಟಿದ ದಿವಸನೇ BCG ಅಂತ ಹಾಕ್ತೀವಿ, BCG, ಪೋಲಿಯೋ ಡ್ರಾಪ್ಸು ಅಥವಾ ಹೆಪಟೈಟಿಸ್ ಬಿ ಇವೆಲ್ಲ ಹುಟ್ಟಿದ ದಿನಾನು ಕೊಡ್ತೀವಿ. ಆಮೇಲೆ 1.5 ತಿಂಗಳ ನಂತರ ಮಕ್ಕಳಿಗೆ DPT ಅಂತ ಕೊಡ್ತೀವಿ. DPT ಅದರ ಜೊತೆ ಈಗ ಏನ್ ಮಾಡ್ತಿದ್ರೆ ಗೌರ್ಮೆಂಟ್ ಏಜೆನ್ಸಿದಿಂದನು ಪೆಂಟಾವೆಲೆಂಟ್ ಅಂತ ಹಾಕ್ತಿದ್ದಾರೆ. ಅದೇ DPT ಜೊತೆನೆ H-influenza ಅಂತ ಬರುತ್ತೆ, H-influenza ಮತ್ತೆ ಹೆಪಟೈಟಿಸ್ ಬಿ ಅದೆಲ್ಲ ಸೇರಿ ಪೆಂಟಾವೆಲೆಂಟ್. ಅದರ ಜೊತೆ ಈಗ ಪೋಲಿಯೋ ಡ್ರಾಪ್ಸ್ ಅಂತ ಹಾಕ್ತಿದ್ರು ಇಷ್ಟು ದಿನ, ಈಗ ಅದ್ರ ಜೊತೆ ಅದರ ಬದಲಾಗಿ ಪೋಲಿಯೋ ಇಂಜೆಕ್ಷನ್ಸ್ ಅಂತ ಬಂದಿದೆ. ಗೌರ್ಮೆಂಟ್ ಇಂಜೆಕ್ಷನ್ ಬಂದಿದೆ, IPV ಅಂತ ಹೇಳ್ತೀವಿ, ಅದನ್ನ ಕೊಡ್ತಾ ಇದ್ದಾರೆ. ಇದಲ್ಲದೆ ರೋಟಾವೈರಸ್ ವ್ಯಾಕ್ಸಿನ್ ಅಂತ ಬರ್ತದೆ. ರೋಟಾವೈರಸ್ ಅಂತಂದ್ರೆ ಇದು ಮಕ್ಕಳೊಳಗೆ ವೈರಲ್ ಡೈರಿಯಾ ಅಂತ ಹೇಳಿ ಆಗ್ತಿರ್ತದೆ. ಅಂದ್ರೆ ಮಕ್ಕಳೊಳಗೆ ಲೂಸ್ ಮೋಷನ್ ಆಗಿ ಡಿಹೈಡ್ರೇಷನ್ ಆಗಿ ಆರೋಗ್ಯಕ್ಕೆ ಬಹಳ ತೊಂದರೆ ಆಗ್ತಿರ್ತದೆ. ಆ ರೀತಿ ಆಗ್ಲಾರ್ದಂಗೆ ತಡೀಲಿಕ್ಕೆ ರೋಟಾವೈರಸ್ ವ್ಯಾಕ್ಸಿನ್ ಅಂತ ಬರ್ತದೆ, ಅದನ್ನು ಈಗ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಏಜೆನ್ಸಿ ಥ್ರೂನು ಕೊಡ್ತಾ ಇದ್ದಾರೆ ಅಥವಾ ಪ್ರೈವೇಟಲ್ಲೂ ಕೊಡ್ತಾ ಇದ್ದಾರೆ. ಇದಲ್ದೇನೆ ಮಕ್ಕಳಲ್ಲಿ ಮತ್ತು ನಿಮೋನಿಯಾ ಆಗಬಾರ್ದು ಅಂತೇಳಿ ನಿಮೋನಿಯಾ ಲಸಿಕೆ ಅಂತೇಳಿ ಹೊಸದಾಗಿ ಬಂದಿದೆ. ಇದು ಅಲ್ಲದೆ ಫ್ಲೂ ಬರಬಾರ್ದು ಅಂತೇಳಿ ಫ್ಲೂ ವ್ಯಾಕ್ಸಿನ್ ಅಂತ ಇದೆ. ಇದು ಗೊಬ್ಬರ ಅಂತ ಹೇಳ್ತೀವಿ, ಮೀಸಲ್ಸ್ ದಡಾರ ಅಂತ ಹೇಳಿ ಹೇಳ್ತಾರೆ. ಅದು ಗೊಬ್ಬರ, ಮೀಸಲ್ಸು, ಮಂಪ್ಸ್, ರುಬೆಲ್ಲ ಅಂತೇಳಿ ಅದನ್ನು ತಡಿಲಾರ್ದಂಗೆ ಕೊಡಲಿಕ್ಕಿದೆ. ಇದಲ್ಲದೆ ಮತ್ತು ಟೈಫಾಯ್ಡ್ ಲಸಿಕೆ ಅಂತಿದೆ, ಅದು ಹೆಪಟೈಟಿಸ್ ಜಾಂಡಿಸ್ ಬರಬಾರ್ದು ಅಂತೇಳಿ ಲಸಿಕೆ ಇದೆ. ಈ ರೀತಿ ಒಂದು 20-22 ರೋಗಗಳಿಗೆ ಲಸಿಕೆಗಳು ಲಭ್ಯವಿದ್ದಾವೆ. ಇದಲ್ಲದೆ ಈ ವರ್ಷ ಎಲ್ಲರೂ ನೋಡಿದಂಗೆ ಇದು ಕೊರೋನಾ ಅಥವಾ COVID-19 ಲಸಿಕೆಯನ್ನು ವಯಸ್ಕರಿಗೆ ಎಲ್ಲರಿಗೂ ಕೊಡಲಾಗ್ತಾ ಇದೆ. ತುಂಬಾ ಡಾಕ್ಟ್ರೆ, ಮಕ್ಕಳು ಲಸಿಕೆ ತೆಗೆದುಕೊಂಡಾಗ ಅವರಿಗೆ ಜ್ವರ, ಶೀತ, ನೆಗಡಿ ಬಂದಾಗ ಅವ್ರು ಯಾವ ರೀತಿ ಔಷಧ ತಗೋಬೇಕು, ಇದರ ಬಗ್ಗೆ ಮಾಹಿತಿ? ಈಗ ಯಾವುದೇ ಲಸಿಕೆ ತೊಗೊಂಡ್ರೆ ಸ್ವಲ್ಪ ಪ್ರಮಾಣದಾಗ ಅಡ್ಡ ಪರಿಣಾಮಗಳು ಇರ್ತಾವೆ. ಅದಕ್ಕೆ ಸಾಕಷ್ಟು ನಾವು ಏನ್ ಹೇಳ್ತೀವಿ, ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳ್ತೀವಿ. ಅಂತಂದ್ರೆ ಏನು, ಜ್ವರ ಬಂದ್ರೆ ಜ್ವರದ ಔಷಧಿ ಮನೆಯಲ್ಲಿ ಇದ್ದದ್ದು ವೈದ್ಯರಿಗೆ ಇದು ಕೇಳಿ ಯಾವ ಡೋಸ್ ಒಳಗೆ ಹಾಕ್ಬೇಕು ಅದನ್ನ ಹಾಕ್ಬೇಕಷ್ಟೇ. ಹೆಚ್ಚಾಗಿ ಯಾವುದೇ ಲಸಿಕೆಗೆ ಸ್ವಲ್ಪ ಸಣ್ಣ ಪ್ರಮಾಣದೊಳಗೆ ಸೈಡ್ ಎಫೆಕ್ಟ್ ಇರ್ತಾವೆ, ಅದಕ್ಕೇನು ಬಹಳ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಡಾಕ್ಟ್ರೆ ಸ್ವಲ್ಪ ಶೀತ ಜ್ವರ ಬಂತಂದ್ರೆ ಅವರು ಕೊಬ್ಬರಿ ಎಣ್ಣೆ ಹಾಕಿ ಅದರೊಳಗೆ ಬೆಳ್ಳುಳ್ಳಿ ಹಾಕಿ ಕಷಾಯ ಮಾಡಿ ತಿಕ್ತಾರೆ. ಅದು ಮಾಡ್ಬೇಕು ಮಾಡಬಾರ ಡಾಕ್ಟ್ರೆ? ಅದು ಇದು ಏನ್ರಿ, ಇದು ರೂಢಿಯೊಳಗೆ ಬಂದಿದ್ದ ಸಂಪ್ರದಾಯ. ಇದು ಬೆಳ್ಳುಳ್ಳಿ ಅಥವಾ ಎಣ್ಣೆ ಹಾಕಿ ಇದು ಮಾಡ್ತಿರ್ತಾರೆ ರಾತ್ರಿ ಸಮಯದಲ್ಲಿ, ಸಮಯ ಇರ್ತದಲ್ಲ ಅದು ಏನು ಮನೆ ಮದ್ದು ಅಂತ ಹೇಳ್ಬೋದು. ಮನೆಯೊಳಗೆ ಕೆಲವೊಂದು ಜನ ಮಾಡ್ತಿರ್ತಾರೆ, ಇನ್ನು ಕೆಲವರಿಗೆ ಅದೆಲ್ಲ ಗೊತ್ತಿದ್ದು ಗೊತ್ತಿರಲಾರ್ದನು ಮಾಡ್ತಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ನಾವು ಹೇಳಕ್ ಬರೋದಿಲ್ಲ. ಬಟ್ ಆ ಟೈಪ್ ಬಂದಾಗ ಅದು ಕಡಿಮೆ ಆಗಿಲ್ಲ ಅಂತಂದ್ರೆ ವೈದ್ಯರಿಗೆ ಸಂಪರ್ಕ ಮಾಡಿ ಔಷಧಿ ತಗೊಳ್ಳೋದು ಬೆಟರ್. ಓಕೆ, ತುಂಬಾ ಸಂತೋಷ ಡಾಕ್ಟರ್. ಯಾವ ಯಾವ ರೋಗ ನಿರೋಧಕ ಲಸಿಕೆಗಳನ್ನು ಕೊಡಲಾಗುತ್ತದೆ? ಅದೇ ಈಗ ನಿಮ್ಗೆ ಹೇಳಿದ್ನಲ್ಲ, ಒಂದು 20-22 ವಯಸ್ಸಿದೆ ವಯಸ್ಸು. ಈಗ ಇದು BCG ಅಂತ ಹೇಳಿ ಇರ್ತದೆ, ಹುಟ್ಟಿದ ಒಂದು ತಿಂಗಳೊಳಗಾಗಿ ಹಾಕಬೇಕು, ಆದಷ್ಟು ಫಸ್ಟ್ ಡೇನೆ ಹಾಕ್ಬೇಕಂತ ಇರ್ತದೆ. ಈಗ ಹೆಪಟೈಟಿಸ್ ಬಿ ಅಂತ ವ್ಯಾಕ್ಸಿನ್ ಇದೆ, ಇದನ್ನು ಈಗ ಗೌರ್ಮೆಂಟ್ ದಿಂದ ಫಸ್ಟ್ ಡೇ ವ್ಯಾಕ್ಸಿನ್ ಅಂತ ಹಾಕ್ತಾ ಇದೀವಿ ನಾವು. ಅಂದ್ರೆ ಹುಟ್ಟಿದ ಮೊದಲೇ ದಿನಾನೇ ಹಾಕ್ಬೇಕು ಅಂದ್ರೆ ಅದು ತಾಯಿಯಿಂದ ಮಗುಗೆ ಹೆಪಟೈಟಿಸ್ ಬಿ ಬರಲಾರ್ದಂಗೆ ತಡಿಲಿಕ್ಕೆ ಏನಾಗೋದಿಲ್ಲ, ಏನ್ ತೊಂದರೆ ಆಗೋದಿಲ್ಲ. ಅದ್ರದ್ದು ಬೇರೆ ಬೇರೆ ಲಸಿಕೆಗಳಿಗೆ ಬೇರೆ ಬೇರೆ ಡೋಸೇಜ್ ಶೆಡ್ಯೂಲ್ ಇರ್ತದೆ, ಅದ್ರ ಪ್ರಕಾರ ನಾವು ಹಾಕ್ಬೇಕಾಗ್ತದೆ. BCG ಒಂದೇ ಡೋಸ್ ಹಾಕಿದ್ರೆ ಸಾಕು, ಈ ಹೆಪಟೈಟಿಸ್ ಬಿ 3 ಡೋಸ್ ಹಾಕ್ಬೇಕಾಗ್ತದೆ, ಅಥವಾ DPT ಇದ್ದು 3 ಡೋಸ್ ಹಾಕ್ಬೇಕಾಗ್ತದೆ. ನಂತರ ಬೂಸ್ಟರ್ ಡೋಸಸ್ ಅಂತೇಳಿ ಮತ್ತೆ 1.5 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಈ ರೀತಿ ಆಗ್ತದೆ. ಸೊ ಬೇರೆ ಬೇರೆ ಲಸಿಕೆಗೆ ಬೇರೆ ಬೇರೆ ಡೋಸೇಜ್ ಶೆಡ್ಯೂಲ್ ಇರ್ತದೆ, ಆ ಪ್ರಕಾರ ನಾವು ಲಸಿಕೆಗಳನ್ನು ಹಾಕಬೇಕಾಗ್ತದೆ. ಡಾಕ್ಟರ್, ಈಗ ಯುವಕರು ಇರ್ತಾರಲ್ಲ ಅವ್ರಿಗೆ ಕೂಡ ಹಾಕ್ಬೋದಾ, ಯುವಕರಾಗಲಿ ವೃದ್ಧರಾಗಲಿ ಹಿರಿಯ ಸಿಟಿಜನ್ ಅವರಿಗೆಲ್ಲ? ಈಗ ಯುವಕರು, ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಎಷ್ಟೋ ಜನ ಯುವಕರು ಈಗ ಏನು ಎಜುಕೇಶನ್ ಪರ್ಪಸು ಅಥವಾ ವರ್ಕ್ ಮಾಡಲಿಕ್ಕೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಈಗ ಆಯಾ ದೇಶಗಳದ್ದು ಒಂದೊಂದು ಲಸಿಕೆಯದ್ದು ಅಥವಾ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ. ಈಗ ನಮ್ಮ ದೇಶದಿಂದ ಆ ದೇಶಕ್ಕೆ ಅವರು ಹೋಗ್ಬೇಕಾದ್ರೆ ಏನಾಗ್ತದೆ, ಅವರು ಯೂಶಲಿ ವೀಸಾ ಮಾಡ್ಬೇಕಾದ್ರೆ ಅವರಿಗೆ ಹೇಳ್ತಾರೆ ನೀವು ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದಷ್ಟೇ ನಮ್ಮ ದೇಶಕ್ಕೆ ಬರಬೇಕು ಅಂತ, ಅಥವಾ ಈ ನೀವು ಬರೋಕ್ಕಿಂತ ಮುಂಚೆ ಈ ವ್ಯಾಕ್ಸಿನ್ ಹಾಕೊಂಡು ಸರ್ಟಿಫಿಕೇಟ್ ತಗೊಂಡು ಬರಬೇಕು ಅಂತ ಹೇಳಿ ಇರ್ತಾರೆ. ಸೊ ಆ ಟೈಪ್ ಯುವಕರೊಳಗೂ ಕೆಲವೊಂದು ಈಗ MMR ವ್ಯಾಕ್ಸಿನ್ ಅಂತಿದೆ ಅಥವಾ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಕೆಲವೊಂದು ದೇಶದವರು ಈ ರೀತಿ ಕಂಪಲ್ಷನ್ ಮಾಡಿರ್ತಾರೆ. ಬೇರೆ ಬೇರೆ ಲಸಿಕೆ ಇರ್ತದೆ, ಆ ಲಸಿಕೆ ತಗೊಳ್ಳೇಬೇಕಾಗುತ್ತದೆ. ಅಂದ್ರೇನು, ಈಗ ಕೆಲವೊಂದು ದೇಶದೊಳಗೆ ಈ ಒಂದು ಪರ್ಟಿಕ್ಯುಲರ್ ರೋಗ ಇರೋದಿಲ್ಲ. ಈಗ ನಾವು ಈ ಪರ್ಟಿಕ್ಯುಲರ್ ಈ ಭಾಗದೊಳಗೆ ಆ ರೋಗ ಇತ್ತು ಅಂತಂದ್ರೆ ಇವರು ಅಲ್ಲಿ ಹೋಗಿ ಮತ್ತೆ ಅದು ರೋಗ ಅಲ್ಲಿ ಹೆಚ್ಚು ಬರಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅವರು, ಇಲ್ಲಿಂದ ಬರ್ಬೇಕಾದ್ರೆ ನೀವು ಅದು ಲಸಿಕೆ ಹಾಕೊಂಡು ಬಂದ್ರೆ ಅದು ಪ್ರಿವೆನ್ಷನ್ ಅವ್ರು. ಈಗ ಅದೇ ರೀತಿ ನಮ್ಮ ಭಾರತ ದೇಶದೊಳಗೂ ಕೆಲವೊಂದು ರೀತಿ ರೋಗ ಇಲ್ಲ, ಕೆಲವೊಂದು ರೋಗಗಳು ಈ ಆಫ್ರಿಕಾ ಕಂಟ್ರಿಯೊಳಗೆ ಇರ್ತಾವ. ಯೆಲ್ಲೋ ಫೀವರ್ ಅಂತ ಹೇಳಿ ಒಂದು ರೋಗ ಇದೆ, ನಮ್ಮ ಭಾರತ ದೇಶದೊಳಗೆ ಕಂಡು ಬರೋದಿಲ್ಲ, ಬಟ್ ಅದು ಆಫ್ರಿಕನ್ ಕಂಟ್ರೀಸ್ ಒಳಗೆ ಕಂಡು ಬರ್ತದೆ. ಅದಕ್ಕೆ ನಾವು ಆ ಕಂಟ್ರಿಯಿಂದ ನಮ್ಮಲ್ಲಿ ಅವ್ರು ಬರ್ಬೇಕಾದ್ರೆ ಅವ್ರು ನಮ್ಮಲ್ಲಿನೂ ಅದು ಕಂಪಲ್ಷನ್ ಇರ್ತಾವ, ಅವ್ರು ಅದ್ರ ವ್ಯಾಕ್ಸಿನ್ ಅಲ್ಲಿ ತಗೊಂಡು ಇಲ್ಲಿ ಬರ್ಬೇಕಂತ ಹೇಳಿ. ಡಾಕ್ಟರ್, ಒಳ್ಳೇದು. ಈ ಕೆಲವೊಬ್ಬ ಗರ್ಭಿಣಿ ಸಮಯದಲ್ಲಿ ಅವ್ರು ತಗೋಬಹುದಾ ಡಾಕ್ಟ್ರಿ ಲಸಿಕೆಯನ್ನ? ಗರ್ಭಿಣಿ ಸಮಯದೊಳಗೆ ನಾವು ಹೆಚ್ಚಾಗಿ ಏನ್ ಹೇಳ್ತೀವಿ, ಲೈವ್ ವ್ಯಾಕ್ಸಿನ್ಸ್ ಲೈವ್ ವ್ಯಾಕ್ಸಿನ್ ತಗೋಬಾರ್ದು ಅಂತ ಹೇಳ್ತಿರ್ತೀವಿ. ಬಟ್ ಅವರಿಗೆ ಎಲ್ಲ ಈಗ ಟೆಟ್ನಸ್ ಟಾಕ್ಸೈಡ್ ಅಂತ ಹೇಳಿ ವ್ಯಾಕ್ಸಿನ್ ಇರ್ತದೆ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಕಂಪಲ್ಸರಿ. ಎಷ್ಟು ತಿಂಗಳ ನಂತರ ತಗೋಬೇಕು ಗರ್ಭಿಣಿ? ಯೂಶುವಲಿ ಅದನ್ನೇ ಸೆಕೆಂಡ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಿ. ಅಂತಂದ್ರೆ ಮೊದಲೇ 3 ತಿಂಗಳಾದ ನಂತರ 4 ತಿಂಗಳ ನಂತರ ಅದು ತಗೋಬೇಕು. ಏನು ಅಡ್ಡ ಪರಿಣಾಮ, ಏನು ತೊಂದರೆ ಆಗಲ್ಲ. ತುಂಬಾ ಡಾಕ್ಟರ್, ವ್ಯಾಕ್ಸಿನ್ ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್ ಅಂದ್ರೆ ಯಾವ ರೋಗಗಳನ್ನು ನಾವು ವ್ಯಾಕ್ಸಿನ್ ಕೊಟ್ಟು ಬರಲಾರ್ದಂಗ ತಡಿಬಹುದು. ಎಲ್ಲಾ ರೋಗಗಳು ನಾವು ಬರಲಾರ್ದಂಗ ತಡಿಲಿಕ್ಕೆ ಆಗೋದಿಲ್ಲ. ಒಂದೇ ಔಷಧ ಕೊಡಕ್ಕಾಗಲ್ಲ, ಎಲ್ಲಾ ಔಷಧಕ್ಕೂ ಒಂದೇ ಔಷಧಿ ಇರೋದಿಲ್ಲ. ಎಲ್ಲಾ ರೋಗಗಳು ಒಂದೇ ರೀತಿ ವ್ಯಾಕ್ಸಿನ್ ಬರೋದಿಲ್ಲ. ಕೆಲವೊಂದು ರೋಗಗಳನ್ನ ನಾವು ತಡಿಬಹುದು, ಕೆಲವೊಂದು ರೋಗಗಳನ್ನ ತಡಿಲಿಕ್ಕೆ ಆಗೋದಿಲ್ಲ. ಸೊ ಈಗೇನು ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳ್ತೀವಿ, ಯಾವ ಏನು ಸೂಕ್ಷ್ಮಾಣುಜೀವಿ ಅಥವಾ ಅವುಗಳಿಂದ ಇನ್ಫೆಕ್ಷನ್ ಆಗಿ ಏನು ರೋಗಗಳು ಬರ್ತಿರ್ತಾವೆ ಅಂತವನ್ನ ನಾವು ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಈಗ ಕಾಮನ್ ಆಗಿ ನಾವು ಹೇಳೋದು ಡಿಪ್ತೀರಿಯಾ ಅಂತ ಹೇಳ್ತೀವಿ. ಡಿಪ್ತೀರಿಯಾ ಅಂತಂದ್ರೆ ಗಂಟಲು ಮಾರಿ ರೋಗ ಅಂತ ಹೇಳ್ತೀವಿ. ಈ ರೋಗ ಬಂದು ಬಹಳ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಗಂಟಲು ಬೇನೆ ಬಂದು ಉಸಿರಾಡ್ಲಿಕ್ಕೆ ತೊಂದರೆ ಆಗಿ ಎಷ್ಟೋ ಮಕ್ಕಳು ಜೀವ ಕಳ್ಕೊತಾವ. ಸೊ ಅಂತವೆಲ್ಲ ನಾವು ಗೌರ್ಮೆಂಟ್ದವರು ಫ್ರೀ ಆಗಿ ವ್ಯಾಕ್ಸಿನ್ ಕೊಡ್ತಿರ್ತಾರೆ ಅಂದ್ರೂ ಜನ ಹೋಗಿ ತಗೊಳ್ಳೋದಿಲ್ಲ. ಸೊ ಆ ಬಗ್ಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಅಂತ ಹೇಳಿ ಇದು ಏನು ಈ ತಿಂಗಳನ್ನು ಆಚರಣೆ ಮಾಡೋದು. ಜನರೊಳಗೆ ಅವೇರ್ನೆಸ್ ಮೂಡಿಸಬೇಕು, ನಾವು ವ್ಯಾಕ್ಸಿನ್ ತಗೊಂಡ್ರೆ ರೋಗ ಬರದಂಗೆ ತಡಿಬಹುದು ಅಂತ ಹೇಳಿ. ಡಾಕ್ಟರ್, ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಇದರ ಬಗ್ಗೆ ಏನಾದ್ರೂ ಸಭೆ ಸಮಾರಂಭ ಏನಾದ್ರು ಮಾಡಿದ್ದೀರಾ ಸರ್? ಅಂದ್ರೆ ನಾವು ಈಗ ನಮ್ಮ ಇದರಿಂದ ಮಾಡಿಲ್ಲ, ಬಟ್ ಗೌರ್ಮೆಂಟ್ ಏನು ಡಾಕ್ಟರ್ಸ್ ಇರ್ತಾರೆ ಅವ್ರ ವತಿಯಿಂದ ಸಾಕಷ್ಟು ಎಲ್ಲ ಅಥವಾ ಈ ಅಂಗನವಾಡಿ ಕಾರ್ಯಕರ್ತರಿರ್ತಾರೆ ಅವರೆಲ್ಲರೂ ಗ್ರಾಮೀಣ ಭಾಗದೊಳಗೆ ಅಥವಾ ಬೇರೆ ಬೇರೆ ಓಣಿಯೊಳಗೆ ಇದರೊಳಗೆ ತಾವು ಅಲ್ಲಿ ಜನರಿಗೆ ಕೂಡಿಸಿ ಅಥವಾ ಹೆಚ್ಚಾಗಿ ಹೆಣ್ಮಕ್ಳಿಗೆ ತಾಯಿಯಂದರಿಗೆ ಕೂಡಿಸಿ ಅವರಿಗೆ ಇದು ಎಲ್ಲ ಅರಿವು ಕಾರ್ಯಕ್ರಮ ಯೂಸ್ ಮಾಡಿ. ಡಾಕ್ಟರ್, ಒಳ್ಳೇದು. ನೀವು ಅಂದ್ರೆ 22 ಲಸಿಕೆ ಇದೆ ಅಂತೇಳಿ, ಒಂದೊಂದು ರೋಗಕ್ಕೆ ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ಲಸಿಕೆ. ಈ ಟಿಬಿಗೂ ಬೇರೆ ಇರ್ತದೆ. ಹೌದು, ಯಾವ್ದಾದ್ರು ಹೇಳ್ರಿ ಡಾಕ್ಟರ್ ಅವರು, ಯಾವ್ದಾದ್ರು ಬೇರೆ ಬೇರೆ ಇರ್ತದೆ? ಈ ಟಿಬಿಗೆ ತಾವು ಯಾವ್ದು ಕೊಡ್ತೀರಾ? ಟಿಬಿ ಬರ್ಲಾರ್ದಂಗ ಅಂತಂದ್ರೆ ಈಗ BCG ವ್ಯಾಕ್ಸಿನ್ ಅಂತ ಹೇಳಿ ಕೊಡ್ತೇವೆ ನಾವು, ಬ್ಯಾಸಿಲಸ್ ಕ್ಯಾಲ್ಮೆಟಿಗ್ವರಿನ್ ಅಂತೇಳಿ. ಇದು BCG ವ್ಯಾಕ್ಸಿನ್ ಕೊಡೋದು ಟಿಬಿ ರೋಗ ಬರ್ಲಾರ್ದಂಗ ಅನ್ನೋಕ್ಕಿಂತ ಸೀರಿಯಸ್ ಫಾರ್ಮ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಅದು ಬರ್ಲಾರ್ದಂಗ ತಡೀತದೆ. ಈಗ ಪೋಲಿಯೋ ಡ್ರಾಪ್ಸ್ ಅಂತ ಹಾಕ್ತಾರೆ, ಎಲ್ಲರಿಗೂ ಗೊತ್ತಿದೆ ಅದು ಪೋಲಿಯೋ ರೋಗ. ಈಗ ನೋಡ್ರಿ, ಮೊದಲೆಲ್ಲ ಎಷ್ಟು ಜನ ನಾವು ಪೋಲಿಯೋ ಮಕ್ಕಳು ಆಗಿದ ಮಕ್ಕಳನ್ನ ನೋಡ್ತಿದ್ವಿ. ಈಗ ಲಾಸ್ಟ್ ಕೇಸ್ ಆಫ್ ಪೋಲಿಯೋ ಇನ್ ಇಂಡಿಯಾ ಅಂತಂದ್ರೆ ಕಂಡು ಬಂದದ ದೃಢಪಟ್ಟಿದ ಕೇಸ್ 2011. ಈಗ 2000 10 ವರ್ಷದಿಂದ ನಾವು ಭಾರತದೊಳಗೆ ಒಂದೇ ಒಂದು ಪೋಲಿಯೋ ರೋಗನು ಬಂದಿಲ್ಲ. ಯಾಕಂತಂದ್ರೆ ಈಗ ನಾವು ಅದು ಏನು ಪೋಲಿಯೋ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಪಲ್ಸ್ ಪೋಲಿಯೋ ಅಂತ ಮಾಡಿದ್ವಿ. ತಿಂಗಳ ತಿಂಗಳ ಪೋಲಿಯೋ ಹಾಕೋದು ಅದು ಬಹಳ ಇಫೆಕ್ಟಿವ್ ಆಗಿ ಮಾಡ್ತು. ಭಾರತದ ಏನು ಇರಾಡಿಕೇಶನ್ ಪ್ರೋಗ್ರಾಮ್ ಏನು ಮಾಡ್ತು, ಈವನ್ WHO ಸಹಿತ ಬಹಳ ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅದು ಈಗ ಪೋಲಿಯೋ ಡ್ರಾಪ್. ಅದೇ ರೀತಿ DPT ಅಂತ ಹೇಳ್ತೀವಿ ಅಂದ್ರೆ ಡಿಪ್ತೀರಿಯಾ ಅಥವಾ ಏನು ಗಂಟಲು ಬೇನೆ ರೋಗ. ಪರ್ಟೂಸಸ್ ಅಂತಂದ್ರೆ ಕಾಡಿಗೆಮ್ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಜನರ. ಡಾಕ್ಟರ್, ನಮಗೆ ಇದೇ ರೀತಿ ನಮಗೆ ಕಾಯಿಲೆ ಇದೆ ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಈ ಗಂಟಲು ನೋವು ಅಂತ ಇದ್ರಿ? ಅದಕ್ಕೆ ಹೆಂಗೆ ಕೆಮ್ಮದಾಗ ಕೆಲವೊಂದು ಲಸಿಕೆ ಬೇರೆ ಇರ್ತದೆ ಡಾಕ್ಟರ್ ಅದಕ್ಕೆ? ಇಲ್ಲ, ಅದು ಲಸಿಕೆಯನ್ನು ನಾವು ರೋಗ ಬಂದ ಮೇಲೆ ಕೊಡುವಂತದಲ್ಲ, ರೋಗ ಬರೋದಕ್ಕಿಂತ ಮುಂಚೆನೆ ಬರಲಾರ್ದಂಗೆ ತಡೀಲಿಕ್ಕೆ ನಾವು ಲಸಿಕೆ ಕೊಡಬೇಕು. ಈಗ ರೋಗ ಬಂದಾಗ ಏನಾಗ್ತದೆ, ಡಾಕ್ಟರ್ ಏನಾದ್ರು ನಿಮ್ಮ ತಪಾಸಣೆ ಮಾಡಿ ಅದು ಗುಣಲಕ್ಷಣ ನೋಡಿ, ರೋಗದ ಗುಣಲಕ್ಷಣ ಅಥವಾ ಚೆಕ್ ಮಾಡಿದಾಗ ಏನೇನು ಲಕ್ಷಣ ಇರ್ತಾವೆ ಅದನ್ನ ನೋಡಿ ಕೆಲವೊಂದು ಅವಶ್ಯ ಇದ್ರೆ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಅಥವಾ ಸ್ವಾಬ್ ಟೆಸ್ಟ್ ಇಂಥವೆಲ್ಲ ಮಾಡಿ ರೋಗ ಇದೆ ಐತೆ ಅಂತ ಹೇಳಿ ನಿರ್ಧಾರ ಪಡಿಸಿ ಅದ್ರ ಮ್ಯಾಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಡಾಕ್ಟರ್. ತುಂಬಾ ಸಂತೋಷ ಡಾಕ್ಟರ್. ಲಸಿಕೆಗಳನ್ನು ಯಾವ ರೀತಿ ಕೊಡಲಾಗುತ್ತದೆ? ಈಗ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈಗ ಲಸಿಕೆ ಅಂತಂದ್ರೆ ಈಗ ಜನರಿಗೆ ಈಗ ಪೋಲಿಯೋ ಡ್ರಾಪ್ಸ್ ಅನ್ನೋದು ಗೊತ್ತಿದೆ, ಎಲ್ಲಾರು ಬಾಯಿಯೊಳಗೆ ಹಾಕ್ತಾರೆ ಅಂತ ಹೇಳಿ ಗೊತ್ತಿದೆ, ಇವು ಕೆಲವು ಹಾಕಿದ್ರೆ ಮುಗೀತು ಅಂತ ಹೇಳಿ. ಅದು ಇದಲ್ದೇನೆ ಬೇರೆ ಬೇರೆ ಇಂಜೆಕ್ಷನ್ ರೂಪದೊಳಗೆ ಈಗ ಅಷ್ಟು ಜನ ಎಷ್ಟು ಕೊಂಡು ಲಸಿಕೆ ಇರ್ತಾವೆ, ಈಗ BCG DPT ಇವೆಲ್ಲ ಏನಿರ್ತಾವೆ ಇಂಜೆಕ್ಷನ್ ರೂಪದೊಳಗೆ ಕೊಡ್ತೀವಿ. ಈ ಇಂಜೆಕ್ಷನ್ ಒಳಗೂ ನಾವು ಎರಡು ಥರ ಇರ್ತೀವಿ, ಕೆಲವೊಂದೇನು ಬರೀ ಸ್ಕಿನ್ನಲ್ಲಿ ಕೊಡ್ತೀವಿ ಇಂಜೆಕ್ಷನ್, ಇಂಟ್ರಾಡರ್ಮಲ್ ಅಂತ ಹೇಳ್ತೀವಿ ಅಥವಾ ಸಬ್ಕ್ಯೂಟೇನಿಯಸ್ ಸ್ಕಿನ್ ಕೆಳಗಡೆ ಇಂಜೆಕ್ಷನ್ ಕೊಡ್ತೀವಿ, ಇನ್ನು ಕೆಲವೊಂದು ಸ್ನಾಯು ಒಳಗೆ ಕೊಡ್ತೀವಿ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಅಂತ, ಇನ್ನು ಕೆಲವೊಂದು ಓರಲ್ ವ್ಯಾಕ್ಸಿನ್ ಅಂತ. ಈಗ ಪೋಲಿಯೋ ಇದು ಎಲ್ಲರಿಗೂ ಗೊತ್ತಿದೆ, ಇದೇ ರೀತಿ ಇನ್ನೊಂದು ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಬರ್ತದೆ, ಅದನ್ನು ನಾವು ಓರಲ್ ಹಾಕ್ತೀವಿ ಅಂದ್ರೆ ಬಾಯಿ ಒಳಗೆ ಹಾಕೋದು, ಅಂದ್ರೆ ಆಹಾರದ ಮೂಲಕ. ಇನ್ನು ಕೆಲವೊಂದು ವ್ಯಾಕ್ಸಿನ್ ನೇಸಲ್ ಅಂತ ಹೇಳ್ತೀವಿ, ಅಂದ್ರೆ ಮೂಗಿನೊಳಗೆ ಅದನ್ನ ಹನಿ ಬಿಡ್ತೀವಿ ಅಥವಾ ಅದು ಸ್ಪ್ರೇ ಮಾಡ್ತೀವಿ, ಅದು ಏನು ಇಂಟ್ರಾನೇಸಲ್ ವ್ಯಾಕ್ಸಿನ್, ಅದು ಅದು ರೀತಿ ಒಂದು ವ್ಯಾಕ್ಸಿನ್ ಇದೆ. ಈಗ ಮುಂಚೆ ಎಲ್ಲ H1N1 ಅಂತ ಹೇಳಿ ವ್ಯಾಕ್ಸಿನ್ ಬರ್ತಿತ್ತು, ಇಂಟ್ರಾನೇಸಲ್ ವ್ಯಾಕ್ಸಿನ್ ಅಂತ ಬರ್ತಿತ್ತು, ಇದೀಗ ಈ ಕೊರೋನಾ ರೋಗಕ್ಕೂ ಇಂಟ್ರಾನೇಸಲ್ ವ್ಯಾಕ್ಸಿನ್ ಅಂತ ಹೇಳಿ ಅದು ಅಭಿವೃದ್ಧಿ ಪಡಿಸ್ತಿದ್ದಾರೆ, ಇನ್ನು ಇನ್ನು ಮಾರ್ಕೆಟ್ ಇದು ಬಂದಿಲ್ಲ, ಇನ್ನು ಬಿಡುಗಡೆ ಆಗಿಲ್ಲ. ಡಾಕ್ಟರ್, ಒಬ್ಬ ಆರೋಗ್ಯವಂತ ಮನುಷ್ಯನು ಲಸಿಕೆ ಹಾಕಿಸಿಕೊಳ್ಳಬೇಕಾ ಅಥವಾ ಬೇಡವಾ? ಹೌದು, ಇದು ಆರೋಗ್ಯವಾಗಿ ಇದೀನಿ ನನಗೆ ಬೇಡ ಲಸಿಕೆ ಅಂತ, ಅದು ಅವನು ಇದೇ ಇದು ಜನರೊಳಗೆ ಇದೇನು ತಿಳುವಳಿಕೆ ಇರ್ತೈತಲ್ಲ ತಪ್ಪು ತಿಳುವಳಿಕೆ, ಇದರಿಂದಾಗಿ ಇದ್ರ ಸಲುವಾಗಿನೇ ನಾವು ಈ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕಾಗ್ತದೆ. ನಾನು ಆರಾಮಿದ್ದೀನಿ, ನಾ ಯಾಕೆ ವ್ಯಾಕ್ಸಿನ್ ಹಾಕೋಬೇಕು ಅಂತ. ಈಗ ಈ ಕೊರೋನಾ ಪ್ಯಾಂಡಮಿಕ್ ಬಂದಾಗ ಬಹಳ ಜನ ನೋಡಿರ್ಬೋದು, ಎಷ್ಟೋ ಜನ ಆರೋಗ್ಯವಂತರಿದ್ದವರಿಗೆ ಅದು ರೋಗ ಆಗಿ ಎಷ್ಟೋ ಜನರಿಗೆ ಬಹಳ ತೊಂದರೆ ಆಯ್ತು. ಈಗ ಹೌದಲ್ಲ, ಅದು ಅದಕ್ಕೆ ನಾವು ಆರೋಗ್ಯವಂತರಿದ್ದವರು ಬೇರೆ ಬೇರೆ ರೋಗದ ಏನು ಸಿವಿಯರಿಟಿ ಬೇರೆ ಬೇರೆ ಇರ್ತಾವ್ರು, ಕೆಲವೊಂದು ರೋಗ ಬಹಳ ಮೈಲ್ಡ್ ಇರ್ತಾವು, ಸಣ್ಣ ಮಕ್ಕಳೊಳಗೆ ಕೆಲವೊಂದು ಸಿವಿಯರ್ ಆಗ್ಬೋದು, ದೊಡ್ಡವರಿಗೆ ಏನು ಮೈಲ್ಡ್ ಇರ್ತದೆ, ಅಂಥವು ದೊಡ್ಡ ಏನು ವಯಸ್ಸಾದವ್ರಿಗೆ ನಾವು ಏನು ವ್ಯಾಕ್ಸಿನ್ ಹೇಳೋದಿಲ್ಲ. ಬಟ್ ಕೆಲವೊಂದು ರೋಗ ಏನಿರ್ತಾವೆ ಏನು ಸೀರಿಯಸ್ ಟರ್ನ್ ಆಫ್ ಇವೆಂಟ್ಸ್ ಆಗೋ ಚಾನ್ಸಸ್ ಇರ್ತಾವೆ, ಅದಕ್ಕೆ ಆರೋಗ್ಯವದ್ದು ಇದ್ರೂ ಇದು ಪರ್ಟಿಕ್ಯುಲರ್ ಆಗಿ ಈ ರೋಗ ಬರಲಾರ್ದಂಗೆ ತಡೀಲಿಕ್ಕೆ ಆ ವ್ಯಾಕ್ಸಿನ್ ನಾವು ಹಾಕೊಳ್ಳೇಬೇಕಾಗ್ತದೆ. ಈ ಕೆಲವೊಬ್ಬರು ನಾನು ವ್ಯಾಯಾಮ ಮಾಡ್ತಾ ಇದ್ರಿ, ನಾನು ಯೋಗಾಸನ ಮಾಡ್ತಾ ಇದ್ರಿ, ನನಗೆ ಯಾವ ಲಸಿಕೆ ಬೇಡ ಅಂದ್ರೆ ಅಂತ ವ್ಯಕ್ತಿಗೆ ಏನ್ ಮಾಡೋದು, ಏನು ಹೇಳ್ತಾರೆ ಡಾಕ್ಟರ್? ಇದು ಅದೇ ಈಗ ಅಂತವ್ರಿಗೆ ನಾವು ಹೇಳ್ಬೇಕಂತಂದ್ರೆ ಕೆಲವೊಂದು ಉದಾಹರಣೆ ತಗೋಬೇಕಾಗ್ತದೆ. ಈಗ ಎಷ್ಟು ಜನ ಆರೋಗ್ಯವಂತ ಇದ್ದವರು, ಈಗ ನಾವು ಎಷ್ಟೋ ಜನ ಸ್ಪೋರ್ಟ್ಸ್ ಪರ್ಸನ್ಸ್ ನೋಡಿದ್ವಿ, ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದವರು ಎಷ್ಟೋ ಜನರಿಗೆ ಅಂದ್ರೆ ಅವರು ಯಾವಾಗ್ಲೂ ವ್ಯಾಯಾಮ ಎಲ್ಲ ಮಾಡಿದವರು, ಆಹಾರ ಪದ್ಧತಿ ಎಲ್ಲ ಮಾಡಿದವ್ರಿಗೂ ರೋಗ ಬಂತು, ಅವ್ರಿಗೂ ಎಲ್ಲ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂತು. ಹೌದು ಡಾಕ್ಟರ್, ಅದಕ್ಕೆ ಎಲ್ಲರೂ ತಗೊಳ್ಳೋದು ಒಳ್ಳೆಯದು. ಒಳ್ಳೆಯದು, ಓಕೆ, ತುಂಬಾ ಡಾಕ್ಟರ್. ಲಸಿಕೆ ತೆಗೆದುಕೊಳ್ಳುವ ಮೊದಲು ಯಾವ ಕಾಳಜಿ ವಹಿಸಬೇಕು ನಾವು? ಇದು ಬಹಳ ಮುಖ್ಯ ಆಗ್ತದೆ. ಅಂದ್ರೆ ಏನು, ಲಸಿಕೆ ತಗೊಳ್ಳಿಕ್ಕೆ ಹೋಗ್ಬೇಕಾದ್ರೆ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೆಲವೊಂದು ಆಹಾರ ಬೇರೆ ಬೇರೆ ಮಾಡಬೇಕಾ ಡಾಕ್ಟರ್? ಇದನ್ನ ಆಹಾರ ಪದ್ಧತಿ ಏನು ಇದು ಬರೋದಿಲ್ಲ, ಬಟ್ ಕೆಲವೊಬ್ರು ಏನು ದುಶ್ಚಟ ಮಾಡ್ತಿದ್ರೆ ಅದನ್ನ ಬಿಡ್ಬೇಕಾಗ್ತದೆ. ಲಸಿಕೆ ತಗೊಳ್ಳೋಕ್ಕಿಂತ ಮುಂಚೆ ಏನು ಚಟಗಳು ಇದ್ದರೆ ಅವನ್ನ ಬಿಟ್ಟು ಆಮೇಲೆ ಲಸಿಕೆ ತಗೋಬೇಕು. ಈಗ ಆದಷ್ಟು ಹಿಂಗ ಜ್ವರ ಕೆಮ್ಮು ಕಫ ಈ ರೀತಿ ಇದ್ದಾಗ ಅಥವಾ ಬೇರೆ ಯಾವ್ದಾದ್ರು ರೋಗ ಇದ್ದಾಗ ಲಸಿಕೆ ತಗೊಳ್ಳದೆ ಇರೋದು ಉತ್ತಮ. ಅದು ಅದು ರೋಗದಿಂದ ಏನು ಟ್ರೀಟ್ಮೆಂಟ್ ತಗೊಂಡು ಅದು ಕಡಿಮೆ ಆದ್ಮೇಲೆ ಲಸಿಕೆ ತಗೊಳ್ಳೋದು ಒಳ್ಳೆಯದು. ಕೆಲವೊಬ್ರು ಮದ್ಯಪಾನ ಮಾಡ್ತಾರೆ, ಮತ್ತೆ ಅವ್ರು ತಗೋಬಹುದಾ ತಗೋಬಾರ್ದ ಲಸಿಕೆಯನ್ನ? ನಾವು ಎಲ್ಲಾರ್ಗು ಏನು ಅಡ್ವೈಸ್ ಮಾಡೋದೇನು, ತಗೊಳ್ಳದೆ ಇರೋದು ಒಳ್ಳೇದು. ಲಸಿಕೆ ತಗೊಳ್ಳಿ, ಬಟ್ ಅದು ಮದ್ಯಪಾನ ಮಾಡಬೇಡ್ರಿ ಅಂತ ಹೇಳ್ಬೇಕು ಅಷ್ಟೇ. ಒಳ್ಳೇದು ಡಾಕ್ಟರ್. ಈ ಲಸಿಕೆಗಳು ಅಡ್ಡ ಪರಿಣಾಮಗಳು ಏನಾದ್ರು ಆಗತ್ತಾ ಡಾಕ್ಟರ್, ಈ ಲಸಿಕೆ ತೆಗೆದುಕೊಂಡಾಗ ಮಕ್ಕಳಲ್ಲೇ ಆಗಲಿ ದೊಡ್ಡವರಲ್ಲೇ ಆಗಲಿ ಯುವಕರಲ್ಲೇ ಆಗಲಿ ಯಾವ ಎಲ್ಲಾ ವಯಸ್ಸಿನ ಜನರೊಳಗೂ ಯಾವುದೇ ಲಸಿಕೆ ತಗೊಂಡ್ರು ಸ್ವಲ್ಪ ಅಡ್ಡಪರಿಣಾಮ ಆಗೋ ಚಾನ್ಸಸ್ ಇರ್ತಾವ ರೀ. ಅದೇನು, ಇಟ್ ಡಿಪೆಂಡ್ಸ್ ಆನ್ ಅವರ್ ಇಮ್ಯೂನ್ ಸ್ಟೇಟಸ್, ನಮ್ಮ ರೋಗದ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಇದೆ ಅದ್ರ ಮೇಲೆ ಅದು ಪರಿಣಾಮಗಳು ಬರ್ತಾವ ಅಂತೇಳಿ ಗೊತ್ತಿಲ್ಲ. ಎಲ್ಲಾ ಲಸಿಕೆ ತಗೊಂಡಾಗ ಸ್ವಲ್ಪ ಪ್ರಮಾಣದೊಳಗೆ ಜ್ವರ ಬರೋದು ಕಾಮನ್. ಅದು ಎಷ್ಟೋ ಸಾರಿ ಏನಾಗ್ತದೆ, ಲಸಿಕೆ ತನ್ನ ಇಫೆಕ್ಟ್ ಚಾಲು ಮಾಡಿದ ಮೇಲೆ ಸ್ವಲ್ಪ ಪ್ರಮಾಣದಾಗ ಜ್ವರ ಬರ್ತಿರ್ತದೆ. ಅಂದ್ರೆ ಅದು ಬಂದ್ರೆ ಅದು ಏನು ಲಸಿಕೆ ಇಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಇದಿರ್ತೇವೆ. ಮಾಡ್ತೇವೆ. ಬಟ್ ಕೆಲವೊಮ್ಮೆ ಅದು ಏನು ಹೆಚ್ಚು ಪ್ರಮಾಣದಾಗ ಜ್ವರ ಬಂತು ಅಥವಾ ಬೇರೆ ತೊಂದರೆ ಆಗೋದು ಆ ರೀತಿ ಆದಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಮತ್ತೆ ಎಷ್ಟೋ ಈಗ ಮೀಡಿಯಾದೊಳಗೂ ಸಾಕಷ್ಟು ಸಲ ಬಂದು ಭಾಳ ಸೀರಿಯಸ್ ಸೈಡ್ ಇಫೆಕ್ಟ್ ಆಗ್ಯಾವ ಅಂತ ಹೇಳಿ ಆ ರೀತಿ ಯಾವ ಆಗಿರೋದಿಲ್ಲ. ಯಾಕಂದ್ರೆ ಏನ್ ಮಾಡ್ತಾರೆ, ಲಸಿಕೆಯನ್ನು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಎಲ್ಲಾ ರೀತಿ ಟೆಸ್ಟ್ ಮಾಡಿರ್ತಾರೆ. ಆ ಟೆಸ್ಟ್ ಮಾಡೋ ಪ್ರಮಾಣದಾಗ ಯಾವುದೇ ಒಂದು ವ್ಯಾಕ್ಸಿನ್ಗೆ ಅಥವಾ ಲಸಿಕೆಗೆ ಸೀರಿಯಸ್ ಸೈಡ್ ಇಫೆಕ್ಟ್ ಇದಾವ ಅಂತ ಹೇಳಿ ಅವ್ರಿಗೆ ಕಂಡು ಬಂತು ಅಂತಂದ್ರೆ ಅದನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ, ಅದು ಟ್ರಯಲ್ ನಿಲ್ಲಿಸ್ಬಿಡ್ತಾರೆ, ಆ ವ್ಯಾಕ್ಸಿನ್ ಏನು ಮಾರ್ಕೆಟಿಗೂ ಬಿಡೋದಿಲ್ಲ. ಅದಂದ್ರೆ ತೊಂದರೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ FDA ಅಂತ ಹೇಳಿ ಇರ್ತಾರೆ, ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು, ಅದಕ್ಕೆ ಪರ್ಮಿಷನ್ ಕೊಡ್ಬೇಕಾದ್ರೆ ಈ ರೀತಿ ಎಲ್ಲ ವಿಚಾರ ಮಾಡಿ ಅದಕ್ಕೆ ಯಾವುದು ಪರಿಣಾಮ ಸೀರಿಯಸ್ ಸೈಡ್ ಇಫೆಕ್ಟ್ ಯಾವ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ಅವರಿಗೆ ಅದನ್ನ ಇದು ಕೊಟ್ಟಿರ್ತಾರೆ. ಆಮೇಲೆ ಈಗ ನಾವು ಸೈಡ್ ಇಫೆಕ್ಟ್ ವಿಚಾರ ಮಾಡ್ಬೇಕಾದ್ರೆ ಒಂದು ಇದು ಹೇಳ್ತಿರ್ತೀವಿ ನಾವು, ಏನು ರಿಸ್ಕ್ ಟು ಬೆನಿಫಿಟ್ ರೇಷಿಯೋ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ವ್ಯಾಕ್ಸಿನ್ ತಗೋ ಅಥವಾ ಯಾವುದೇ ಔಷಧಿ ಇರಲಿ, ಅದು ತಗೊಂಡಾಗ ತಗೊಳ್ಳದೆ ಇರೋದ್ರಿಂದ ನಮಗೆ ಎಷ್ಟು ರಿಸ್ಕ್ ಇದೆ, ತಗೊಂಡ್ರೆ ಎಷ್ಟು ನಮಗೆ ಬೆನಿಫಿಟ್ ಇದೆ, ಅವು ಎರಡೂ ವೇ ಮಾಡ್ತಾರೆ. ಬೆನಿಫಿಟ್ ಹೆಚ್ಚಿತ್ತು, ರಿಸ್ಕ್ ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ ಅದನ್ನ ತಗೊಳ್ಳೋದು ಬೆಟರ್ ಅಂತ ಹೇಳಿ. ಡಾಕ್ಟರ್, ಇದು ಲಸಿಕೆ ಕೊಂಡಾಗ ಏನಾದ್ರು ತೊಂದರೆ ಅಂತೂ ಆಗಲ್ಲ ಡಾಕ್ಟರ್? ಈಗ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ, ಯುವಕರಾಗಲಿ ಮಕ್ಕಳಾಗಲಿ ವಯಸ್ಸರಾಗಲಿ ತಗೊಳ್ಳೇಬೇಕಾಗತ್ತೆ. ಇಂದಿಷ್ಟು ವಯಸ್ಸಿಗೆ ಮಿತಿ ಇದೆ ಡಾಕ್ಟರ್ ಅದಕ್ಕೆ ತಗೋಬೇಕು ತಗೋಬಾರ್ದು ಅಂತೇಳಿ? ಈ ಕೆಲವೊಬ್ಬರಿಗೆ ಸೀನಿಯರ್ ಸಿಟಿಜನ್ ಇರ್ತಾರೆ, ಅವ್ರು ತಗೋಬೋದಾ ಡಾಕ್ಟ್ರೆ? ತಗೋಬಹುದು. ಈಗ ಸೀನಿಯರ್ ಸಿಟಿಜನ್ಸ್ಗೆ ಕೆಲವೊಬ್ಬರಿಗೆ ಈಗ ಅಸ್ತಮಾ ರೋಗ ಇರ್ತದೆ, ಅವರಿಗೆ ಪದೇ ಪದೇ ಕೆಮ್ಮು ಬರೋ ಚಾನ್ಸಸ್ ಇರ್ತದೆ, ಅವರೆಲ್ಲ ಈ ಫ್ಲೂ ವ್ಯಾಕ್ಸಿನ್ ಅಂತ ಬರ್ತದೆ, ಫ್ಲೂ ವ್ಯಾಕ್ಸಿನ್ ತಗೋಬೇಕು, ನಿಮೋನಿಯಾ ಆಗಲಾರ್ದಂಗ ನಿಮೋನಿಯಾ ವ್ಯಾಕ್ಸಿನ್ ತಗೋಬೇಕು. ಮತ್ತೆ ಏನು ಇದು ಕೋವಿಡ್ ವ್ಯಾಕ್ಸಿನ್ ಬಂದಿದೆ, ಅದು ಕೋವಿಡ್ ವ್ಯಾಕ್ಸಿನ್ ಅವರು ಎಲ್ಲರೂ ತಗೊಂಡ್ರೆ ಒಳ್ಳೇದು. ಅಂತಂದ್ರೆ ಅವರಿಗೆ ಯಾರಿಗೆ ಕೋಮಾರ್ಬಿಡಿಟೀಸ್ ಇರ್ತದೆ ಅಂತಂದ್ರೆ ಅದ್ರ ಜೊತೆ ಬೇರೆ ರೋಗ ಇರ್ತಲ್ಲ, ಅವರಿಗೆ ಯಾವುದೇ ರೋಗ ಬಂದಾಗ ಅವ್ರಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ, ಮತ್ತೆ ಅವರು ರೋಗ ಬರಲಾರ್ದಂಗೆ ತಡೆಯೋದು ಒಳ್ಳೇದು. ಡಾಕ್ಟರ್, ಒಳ್ಳೇದು. ಒಂದು ಅವಿಭಕ್ತ ಕುಟುಂಬ ಇರ್ತದೆ, ಅದರಲ್ಲಿ ಒಬ್ರು ಬಿಟ್ಟರೆ ಏನಾದ್ರು ತೊಂದರೆ ಆಗತ್ತೆ ಎಲ್ಲರಿಗೂ? ಇದಕ್ಕೆ ಏನಂತೀವಿ ನಾವು, ಇದು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ ಮೆಡಿಕಲ್ ಟರ್ಮ್. ಎಲ್ಲರೂ ಮಾಡಿದೀವಿ, ನಮ್ಮ ತಂದೆಯವ್ರು ತೊಂದಿಲ್ಲ, ನಮಗೆ ಏನಂತ ತೊಂದರೆ ಆಗತ್ತಾ? ಇಲ್ಲ, ಅದು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಹರ್ಡ್ ಇಮ್ಯುನಿಟಿ ಅಂತಂದ್ರೆ ಒಂದು ಸಮುದಾಯದೊಳಗೆ, ಒಂದು ಏನು ಗ್ರೂಪ್ ಆಫ್ ಪೀಪಲ್ ಒಳಗೆ ಈಗ ಯಾವುದೇ ರೋಗ ಬರಲಾರ್ದಂಗೆ ತಡಿಬೇಕು ಅಂತಂದ್ರೆ ಒಂದು 70% 80% ಜನ ಅದು ವ್ಯಾಕ್ಸಿನ್ ತಗೊಂಡಾಗ ಆ ರೋಗ ಬರಲಾರ್ದಂಗೆ ತಡಿಬೋದು ಅಥವಾ ಸ್ಪ್ರೆಡ್ ಆಗಲಾರ್ದಂಗೆ ತಡಿಬೋದು. ಬಟ್ ಈಗೇನಾಗ್ತದೆ, ಈಗ ಒಂದು ಮನೆಯೊಳಗೆ ಈ 10 ಜನರೊಳಗೆ ಒಬ್ರು ತಗೊಂಡಿಲ್ಲ ಅಂತಂದ್ರೆ ಆ ಪರ್ಸನ್ಗೆ ರಿಸ್ಕ್ ಇದ್ದೇ ಇರುತ್ತದೆ. ಅಂದ್ರೆ ಈಗ ಮತ್ತೊಬ್ರು ವ್ಯಾಕ್ಸಿನ್ ತಗೊಂಡಿದ್ದ ಇಫೆಕ್ಟ್ ಅವ್ರಿಗೆ ಬರೋದಿಲ್ಲ, ಈಗ ತಾಯಿ ವ್ಯಾಕ್ಸಿನ್ ತಗೊಂಡಿದ್ರೆ ಮಗುಗೆ ಸ್ವಲ್ಪ ಪ್ರೊಟೆಕ್ಷನ್ ಬರ್ಬೋದು, ಅದು ಮಗಲ್ ಮತ್ತೊಬ್ಬ ವ್ಯಕ್ತಿ ತಗೊಂಡಿದ್ದ ಇಫೆಕ್ಟ್ ಇನ್ನೊಬ್ರಿಗೆ ಬರೋ ಚಾನ್ಸಸ್ ಬಹಳ ಕಡಿಮೆ ಅಂದ್ರೆ ಬೇರೆ ಅಂದ್ರೆ ಒಳಗಿರ್ಬೋದು ಪರವಾಗಿಲ್ಲ, ನಮ್ಗೆ ವ್ಯಾಕ್ಸಿನ್ ತೊಂದಿಲ್ಲ, ನಾವು ಬೇರೆ ಕಡೆ ಇರ್ತೀನಿ ಅಂತ ಅದಕ್ಕೆ ಸಂಬಂಧ ಇಲ್ಲ. ಡಾಕ್ಟರ್, ಒಳ್ಳೇದು. ಡಾಕ್ಟರ್, ಎರಡು ಲಸಿಕೆಗಳು ಮಧ್ಯೆ ಎಷ್ಟು ಅಂತರ ಇರಬೇಕು? ಇದು ಏನು ಬೇರೆ ಬೇರೆ ಲಸಿಕೆಗೆ ಬೇರೆ ಬೇರೆ ಏನು ಶೆಡ್ಯೂಲ್ ಇರುತ್ತೆ. ಈಗ ಉದಾಹರಣೆ ಹೇಳಿ, DPT ವ್ಯಾಕ್ಸಿನ್ ನಾವು 1 ತಿಂಗಳಿಗೆ ಒಂದು ಕೊಡ್ಬೇಕಂತ ಹೇಳ್ತೀವಿ, 3 ಡೋಸ್ ಇರ್ತಾವ. ಇದೇ ರೀತಿ Hepatitis B 1 ಡೋಸ್ 1 ತಿಂಗಳಿಗೆ, 6 ತಿಂಗಳಿಗೆ ಅಂತ ಹೇಳ್ತೀವಿ. ಈಗ ಕೋವಿಡ್ ವ್ಯಾಕ್ಸಿನ್ ಈಗ ರೀಸೆಂಟ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ, ಈಗ ಮುಂಚೆ 1 ತಿಂಗಳು ಅಂತ ಹೇಳಿದ್ರು, ಆಮೇಲೆ ಕೆಲವೊಂದು ಸ್ಟಡೀಸ್ ಮಾಡಿ ಇಲ್ಲ ಅದು ಸ್ವಲ್ಪ ಡೋಸ್ ಇಂಟರ್ವೆಲ್ ಹೆಚ್ಚಿದ್ರೆ ಅದರ ಇಫೆಕ್ಟ್ ಚೆನ್ನಾಗಿ ಆಗ್ತದೆ ಅಂತ ಹೇಳಿ, ಮತ್ತೆ ಈಗ ಕೆಲವೊಂದು ಆಲ್ಮೋಸ್ಟ್ 84 ಡೇಸ್ ಆದ್ಮೇಲೆ ಕೋವಿಶೀಲ್ಡ್ ಅಂತ ಕೋವಿಶೀಲ್ಡ್ 84 ದಿವಸ ಆದ್ಮೇಲೆ ಕೊಡ್ಬೇಕು. ಈಗ ಕೋವ್ಯಾಕ್ಸಿನ್ ಅಂತಂದ್ರೆ 41 ಡೇಸ್ ಮಾಡಿದ್ದಾರೆ. 41 ಡೇಸ್ ಅದೇ ರೀತಿ ಈಗ Hepatitis A ಅಂತ ವ್ಯಾಕ್ಸಿನ್ ಬರ್ತದೆ, ಅಂದ್ರೆ ಕಾಮಿನಿ ವ್ಯಾಕ್ಸಿನ್ ಬರ್ತದೆ, ಅದು ಒಂದು ಕೊಟ್ಟು 2ನೇ ಡೋಸ್ 6 ತಿಂಗಳ ನಂತರ ಕೊಡ್ಬೇಕಂತ. ಸೊ ಈಗ ಬೇರೆ ಬೇರೆ ರೋಗಕ್ಕೆ ಏನು ಶೆಡ್ಯೂಲ್ ಇಂಟರ್ವಲ್ ಬೇರೆ ಬೇರೆ ತರ ಇರ್ತದೆ. ಸ್ವಲ್ಪ ಸಮಯ ಜಾಸ್ತಿ ಆಗ್ತಂದ್ರೆ ಕೆಲವೊಂದು ಮನೆಯಲ್ಲಿ ಫಂಕ್ಷನ್ ಇರ್ತದೆ, ಅದನ್ನೆಲ್ಲ ಮರ್ತು ಬಿಡ್ತೀವಿ, ಅವಾಗ ನಮಗೆ ಏನಾದ್ರು ತೊಂದರೆ ಆಗತ್ತೆ ಡಾಕ್ಟ್ರಿ? ತೊಂದರೆ ಆಗತ್ತೆ ಅಂತದಲ್ಲ, ಅಂದ್ರೆ ಅದರ ಡಿಸೀಸ್ ಎಕ್ಸ್ಪೋಜರ್ ಆದ್ರೆ ರೋಗ ಬರೋ ಚಾನ್ಸಸ್ ಇರುತ್ತದೆ. ಸೊ ಆದಷ್ಟು ನೀವು ಒಂದು ಏನು ಒಂದು ವಾರ ಏನು ಲೇಟ್ ಆಗಿದ್ರು ಇಮಿಡಿಯೇಟ್ಲಿ ನೆಕ್ಸ್ಟ್ ಅದನ್ನ ಹಾಕ್ಸ್ಕೊಳ್ಳೋದು ಬೆಟರ್. ಒಟ್ಟು ಹಾಕ್ಸ್ಕೊಳ್ಬೇಕು. ಅದು ಡೋಸ್ ಏನು ಶೆಡ್ಯೂಲ್ ಇರ್ತದೆ, ಆ ಶೆಡ್ಯೂಲ್ ಕಂಪ್ಲೀಟ್ ಮಾಡಿದರೆ ನಾವು ಕಂಪ್ಲೀಟ್ ಪ್ರೊಟೆಕ್ಷನ್ ಬರ್ತದೆ ಅಂತ ಹೇಳ್ತೇವೆ ನಾವು. ಡಾಕ್ಟರ್, ಒಳ್ಳೇದು. ಡಾಕ್ಟರ್, ಮತ್ತೊಂದು ಪ್ರಶ್ನೆ, ಒಂದೇ ಸಲಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಲಸಿಕೆ ಹಾಕಿಸ್ಕೊಳ್ಳಬಹುದಾ ಅಥವಾ? ಈಗ ಇದು ಸ್ಪೆಷಲಿ ಮಕ್ಕಳೊಳಗೆ ನಾವೇನು ಮಾಡ್ತೀವಿ, ಒಂದೇ ಸಲಕ್ಕೆ 2-3 ತರ ಲಸಿಕೆಯನ್ನು ಹಾಕ್ತಿರ್ತೀವಿ. ಸೊ ಇದು ಏನು ಒಂದು ಇದರಿಂದ ಒಳ್ಳೇದೇನಾಗ್ತದೆ ಅಂತಂದರೆ ನಂಬರ್ ಆಫ್ ವಿಸಿಟ್ಸ್ ಟು ಡಾಕ್ಟರ್ ಕಡಿಮೆ ಆಗ್ತವೆ. ಈಗ ಒಂದು 20 ತರ ನಾವು ಈಗ ಡೋಸ್ ಲಸಿಕೆ ಕೊಡ್ತೀವಿ ಅಂತ ಹೇಳಿದೆ, ಅಂದರೆ ನೀವು 20 ತರ ಹಾಕ್ಸ್ಕೊಳ್ಳಿಕ್ಕೆ ಎವ್ರಿ ತಿಂಗಳು ನೀವು ಡಾಕ್ಟರ್ ಕಡೆ ಹೋಗಿ 20 ಸಲ ಹೋಗ್ಬೇಕಂತೇಳಿ ಹಿಂಗೆ ಜನರೊಳಗೆ ಇದು ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಮತ್ತು ಅಟ್ ಎ ಟೈಮ್ ಎಲ್ಲ ರೀತಿ ರೋಗಕ್ಕೂ ಪ್ರೊಟೆಕ್ಷನ್ ಬರಬೇಕಂತಂದರೆ ಅಟ್ ಎ ಟೈಮ್ ಒಂದು 3-4 ತರ ರೋಗದ ಲಸಿಕೆ ಎಲ್ಲ ಸೇರಿ ಅಟ್ ಎ ಟೈಮ್ ಕೊಡಲಿಕ್ಕೂ ಬರ್ತದೆ ರೀ. ಈಗ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ, ಅದ್ರ ಜೊತೆ ಡಿಪಿಟಿ ವ್ಯಾಕ್ಸಿನ್ ಹಾಕ್ತೀವಿ, ಅಥವಾ ಪೆಂಟಾವೆಲೆಂಟು ಹಾಕ್ತೀವಿ, ಅದ್ರ ಜೊತೆನೆ ಈಗ ರೋಟಾವೈರಸ್ ಅಂತ ಹೇಳಿ ಡೋಸ್ ಏಕಕಾಲಕ್ಕೆ ನಾವು 3-4 ಹಾಕಿದ್ರು ಅಂದ್ರೆ ಈಗ ಜನರೊಳಗೆ ಒಂದು ತಪ್ಪು ತಿಳುವಳಿಕೆ ಏನಿರ್ತದೆ, ಅಟ್ ಎ ಟೈಮ್ 2 ವ್ಯಾಕ್ಸಿನ್ ಹಾಕೊಂಡ್ರೆ ಹೆಚ್ಚಿಗೆ ಜ್ವರ ಬರ್ತದೆ, ಆ ರೀತಿ ಏನಿರೋದಿಲ್ಲ. ಅದಕ್ಕೆ ಸ್ವಲ್ಪ ಅಂತರ ಇಟ್ಟಿದ್ದಾರೆ. ಒಂದೇನು ಹೇಳ್ತೀವಿ ಅಂದ್ರೆ ಅಟ್ ಎ ಟೈಮ್ ನೀವು ಸಪೋಸ್ ಈಗ ಒಂದು 2 ವ್ಯಾಕ್ಸಿನ್ ನೀವು ತಗೋಬಹುದು, ತಗೋಬೇಕಾಗಿದೆ ಈ ಡೇಟಿಗೆ ತಗೋಬೇಕಾಗಿದೆ, ಒಂದೇ ದಿನ ತಗೋಬಹುದು ಅಥವಾ ಎರಡರದ ಮಧ್ಯೆ ಮತ್ತೆ ಒಂದ್ ಮಂತ್ ಗ್ಯಾಪ್ ಇಡಬೇಕಾಗ್ತದೆ. ಕೆಲವೊಂದೆಲ್ಲ ವ್ಯಾಕ್ಸಿನ್ ತಗೊಳ್ಬೇಕಾದ್ರೆ ಕೆಲವೊಂದು ವೀಕ್ನೆಸ್ ಇರ್ತಾರೆ ಅವ್ರು ತಗೋಬಹುದಾ, ಕೆಲವೊಂದು ಫ್ಯಾಟ್ ಇರ್ತಾರೆ ಅವ್ರು ತಗೋಬಹುದಾ? ಅವರು ತಗೋಬಹುದು. ಅಂದ್ರೆ ವೀಕ್ನೆಸ್ ಇರ್ತಾರೆ ಕೆಲವೊಂದು, ಬಹಳ ವೀಕ್ನೆಸ್ ಇದ್ದವರು ಅಂತಂದ್ರೆ ನಾವು ಮಾಲ್ ನರಿಷ್ಟ್ ಅಂತ ಹೇಳ್ತಿರ್ತೀವಿ, ಅವರಿಗೆ ನಾವು ವ್ಯಾಕ್ಸಿನ್ ಕೊಡ್ಬೇಕಾದ್ರೆ ಸ್ವಲ್ಪ ನಾವು ಪ್ರಿಕಾಷನ್ಸ್ ತಗೋಬೇಕಾಗ್ತದೆ. ಫ್ಯಾಟ್ ಇದ್ದವರಿಗೆ ಅಂತೇಳಿ ಏನು ತೊಂದರೆ ಇರೋದಿಲ್ಲ, ಬಟ್ ಅವ್ರ ಆರೋಗ್ಯ ಯಾವ ರೀತಿ ಇದೆ ಚೆಕ್ ಮಾಡಿ ನೋಡಿ ಬೇರೆ ಏನು ತೊಂದರೆ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ವ್ಯಾಕ್ಸಿನ್ ಕೊಡ್ಬೇಕಾಗ್ತದೆ. ಆ ವ್ಯಾಕ್ಸಿನ್ದಿಂದ ಯಾವ ಅಡ್ಡ ಪರಿಣಾಮ ಇದೆ ಅಂತೇಳಿ ನಮ್ಗೆ ಗೊತ್ತಿರ್ತದೆ. ಅದಕ್ಕೆ ಸಂಬಂಧಿಸಿದ ರೋಗ ವ್ಯಕ್ತಿಯಲ್ಲಿ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ನಾವು ವ್ಯಾಕ್ಸಿನ್ ಕೊಡಬೇಕು. ಈ ವೀಕ್ನೆಸ್ ಇದ್ದವರು ಬೈ ಚಾನ್ಸ್ ನಮ್ಮ ಕಡೆ ಬಂದ್ರೆ ಅವ್ರು ತಪಾಸಣೆ ಮಾಡ್ತಾರೆ, ತಪಾಸಣೆ ಮಾಡಿ ಅವಕಾಶ ಕೊಡ್ತೀವಿ ಅವರಿಗೆ, ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ವ್ಯಾಕ್ಸಿನ್ ಕೊಡ್ತೀವಿ. ಈ ಒಂದು ಕುಟುಂಬದಲ್ಲಿ ಎಲ್ಲೋ ಕಂಪಲ್ಸರಿ ತಗೊಳ್ಬೇಕಂತ ಹೇಳ್ತಾರೆ ಡಾಕ್ಟರ್? ಹೌದೌದು ಡಾಕ್ಟ್ರೆ. ಈಗ ಒಂದು ಸುಸ್ತಾದಾಗ ಏನು ಆಯಾಸ ಆದಾಗ ಅವ್ರು ಏನು ಮಾಡ್ಬೇಕು ಡಾಕ್ಟ್ರೆ? ಕೆಲವೊಂದು ಈಗ ದವಾಖಾನೆ ಬಂದಿರ್ತಾರೆ, ಲಸಿಕೆ ತಗೋತಾರೆ, ಏಕದಮ್ ಒಂಥರ ಸುಸ್ತಾಗ್ಬಿಡ್ತಾರೆ, ಅವಾಗ ಅವ್ರಿಗೆ ಏನು ನಮ್ಮ ಭಯ ಆಗುತ್ತೆ, ಏನು ಏನು ಮಾಡಿದ್ವಿ ಯಾಕೆ? ಅದಕ್ಕೆ ಈಗ ಏನು ಗೌರ್ಮೆಂಟ್ ಅವರು ಏನು ಮ್ಯಾಂಡೇಟರಿ ಏನು ಮಾಡಿದ್ದಾರೆ, ಎಲ್ಲರೂ ವ್ಯಾಕ್ಸಿನ್ ತಗೊಂಡ್ಮೇಲೆ ಒಂದು ಅರ್ಧ ಗಂಟೆ ಅಬ್ಸರ್ವೇಷನ್ ಪೀರಿಯಡ್ ಅಲ್ಲಿ ಇರಬೇಕು ಅಂತೇಳಿ ಇದು ಮಾಡಿದ್ದಾರೆ. ಆ ಅಬ್ಸರ್ವೇಷನ್ ಪೀರಿಯಡ್ ಅಲ್ಲಿ ಅವ್ರಿಗೆ ಏನು ತೊಂದರೆ ಆಗ್ತದೆ ನೋಡಿ, ಅಲ್ಲೇ ವೈದ್ಯರು ಇರ್ತಾರೆ, ಅವರು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಆಮೇಲೇನು ಆ ವ್ಯಾಕ್ಸಿನ್ ತಗೊಂಡ್ಮೇಲೆ ಸ್ವಲ್ಪ ಹೈಡ್ರೇಷನ್ ನಮ್ದು ಮೇಂಟೈನ್ ಮಾಡ್ಬೇಕಾಗ್ತದೆ, ಅಂದ್ರೆ ನೀರ್ ಹೆಚ್ಚು ಕುಡಿಬೇಕು. ಆಮೇಲೆ ಎಷ್ಟು ಕುಡಿಬೇಕು ಡಾಕ್ಟ್ರೆ ಒಂದು ದಿನಕ್ಕೆ? ದಿನಕ್ಕೆ ಸೈನ್ಸ್ ಪ್ರಕಾರ ಒಂದು 2-3 ಲೀಟರ್ ವರೆಗೂ ನೀರು ಕುಡಿಬೇಕು ಒಬ್ಬ ಮನುಷ್ಯ. ಆಮೇಲೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಕೆಲವೊಮ್ಮೆ ಏನು ಸ್ವಲ್ಪ ಆಯಾಸ ಅನಿಸ್ತಿತ್ತು ಅಂತಂದ್ರೆ ಹೆವಿ ವರ್ಕ್ ಅದೆಲ್ಲ ಮಾಡಬಾರ್ದು, ಸ್ವಲ್ಪ ರೆಸ್ಟ್ ಮಾಡಬೇಕು ಒಂದ್ ದಿವಸದ ಮಟ್ಟಿಗೆ. ಈ ಲಸಿಕೆ ತಗೊಳ್ಳೋದು ಮುಂಚೆ ನಾವು ಏನಾದ್ರು ಆಹಾರ ತೆಗೆದುಕೊಂಡು ಬರಬೇಕಾ ಡಾಕ್ಟ್ರೆ? ತಗೋಬಹುದು. ಅದಕ್ಕೆ ಇಲ್ಲ, ಆಕ್ಚುಲಿ ಸ್ವಲ್ಪ ಏನಾದ್ರು ಆಹಾರ ತಗೊಂಡೇ ಹೋಗ್ಬೇಕು. ಖಾಲಿ ಹೊಟ್ಟೆಲೆ ಹೋಗಿ ಮತ್ತೆ ಅದು ವ್ಯಾಕ್ಸಿನ್ ತಗೊಂಡ್ಮೇಲೆ ಕೆಲವು ಜನರಿಗೆ ಏನು ಒಮ್ಮೆ ಸುಸ್ತಾದಂಗ ಆಗ್ತದೆ, ಊಟನು ಮಾಡಿರೋದಿಲ್ಲ, ಒಮ್ಮೆ ಬ್ಲಡ್ ಶುಗರ್ ಕಡಿಮೆ ಆಗಿ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಆಹಾರ ತಗೊಂಡು ಹೋಗೋದು ಬೆಟರ್. ಅವಾಗ ಕೆಲವೊಂದು ಆ ಸಮಯದ ಹಣ್ಣು ಎಲ್ಲ ತಿನ್ಬೋದು ಡಾಕ್ಟರ್? ತಿನ್ಬಹುದು, ಅದಕ್ಕೇನು ತೊಂದರೆ ಇಲ್ಲ. ತೊಂದರೆ ಇಲ್ಲ ಡಾಕ್ಟರ್. ಈ ಲಸಿಕೆ ಅನ್ನೋದು ತಾವು ತಮ್ಮ ಆಸ್ಪತ್ರೆಯಲ್ಲಿ ಇದೆ ಇವಾಗ? ಹೌದು. ಈಗ ನಾವು ಬರಬೇಕಂದ್ರೆ ನಾವು ಯಾವ ರೀತಿಯಾಗಿ ಬರಬೇಕು, ಎಷ್ಟನೇ ರೂಮು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ಇದು ಕೋವಿಡ್ ಲಸಿಕೆ ಪ್ರೈಸ್ ಮಾಡಿದಿರು ಮಕ್ಕಳ ಲಸಿಕೆ ಏನಿದೆಯಲ್ಲ ನಮ್ಮ BLD ಆಸ್ಪತ್ರೆ ಒಳಗೆ 12 ನಂಬರ್ ರೂಮ್ ಮಕ್ಕಳ OPD ವಿಭಾಗದೊಳಗೆ ನಾವು ಸೋಮವಾರ ಮತ್ತು ಗುರುವಾರ 2 ದಿವಸ ಎಲ್ಲರಿಗೂ ಉಚಿತವಾಗಿ ಕೊಡ್ತೀವಿ ನಾವು. ಸಮಯ ಬೆಳಿಗ್ಗೆ 11-1 ಗಂಟೆವರೆಗೆ ಉಚಿತವಾಗಿರ್ತದೆ. ಪ್ಲಸ್ ಈಗ ಕೋವಿಡ್ ಲಸಿಕೆ ಏನಿದೆಯಲ್ಲ ಅದನ್ನು BLD ಅವೈಲೇಬಲ್ ಇದೆ, ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಅದಕ್ಕೇನೋ ಪ್ರೈಸ್ ಇದೆ ಮಾಡಿದ್ರೆ ಸರ್? ಅದಕ್ಕೆ ಒಂದು ಈಗ ಇದು ಸ್ಪುಟ್ನಿಕ್ ವ್ಯಾಕ್ಸಿನ್ ಅಂತ ಇದೆ, ಅದು ಏನಿದೆ ಅದು ಇಂಪೋರ್ಟೆಡ್ ವ್ಯಾಕ್ಸಿನ್, ಅದು ಅದಕ್ಕೆ ಒಂದು ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಅದು ಗೌರ್ಮೆಂಟ್ ಫಿಕ್ಸ್ ರೇಟ್ ಏನಿರ್ತದೆ ಅದನ್ನೇ ತಗೊಂಡು ಅಷ್ಟೇ ಚಾರ್ಜ್ ಮಾಡ್ತಾರೆ, ಅದು ತಗೋಬೇಕಾಗ್ತದೆ. ಮಕ್ಕಳ ಲಸಿಕೆ ಏನಿದೆ ಎಲ್ಲ ಫ್ರೀಯಾಗಿ ಅವೈಲೇಬಲ್ ಇದೆ. ಈಗ ಡಾಕ್ಟರ್ ತಾವು ಎಷ್ಟುವರೆಗೆ ಇರ್ತೀರಲ್ಲಿ ತಾವು? ನಾವು ಅಲ್ಲಿ ಇದು ಬೆಳಿಗ್ಗೆ 9-1 ಗಂಟೆವರೆಗೂ ಇದು ಇರ್ತದೆ. ಆಮೇಲೆ ಮತ್ತೆ 3-5 ಗಂಟೆವರೆಗೂ ಅಂದರೆ ಸೋಮವಾರ ಅದು ಗುರುವಾರ. ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ ನಮ್ಮ ಕೇಳುವರು ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ತಮ್ಮ ಮೊಬೈಲ್ ಸಂಖ್ಯೆ? ನನ್ನ ಮೊಬೈಲ್ ಸಂಖ್ಯೆ 9444-9640. ಸರ್ 1 ಸೆಕೆಂಡ್, 9444-9640. ಕೊನೆಯದಾಗಿ ನಮ್ಮ ಕೇಳುವರಿಗೆ ತಾವು ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಇದು ಒಂದು ಹೇಳೋದೇನಂತಂದ್ರೆ, ಈ ಅವೇರ್ನೆಸ್ ಮಂತ್ನಲ್ಲಿ ಈಗ ನಾವು ಒಂದು ಭಾಳ ಜನ ಏನು ತಿಳ್ಕೊತಾರೆ, ಅವಿದ್ಯಾವಂತರೊಳಗೆ ಇದು ಅವೇರ್ನೆಸ್ ಕಡಿಮೆ ಇರ್ತದೆ ಅಂತೇಳಿ. ಬಟ್ ನಾವು ನೋಡಿದಂಗೆ ಎಷ್ಟೋ ಜನ ವಿದ್ಯಾವಂತರು, ಎಷ್ಟೋ ಜನ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದವ್ರು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಸೊ ಅದನ್ನು ಆ ಏನು ಅವ್ರ ಇದು ಇದೆಯಲ್ಲ ನಡವಳಿಕೆ, ಭಯ ಇರ್ಬೋದು ಅಥವಾ ನಮ್ಗೇನು ಆಗೋದಿಲ್ಲ ಅನ್ನೋದು ಒಂದು ಏನು ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಸರಿಯಾಗಿ ತಮಗೆ ಯಾವ ಏಜ್ ಪ್ರಕಾರ ಏನು ವ್ಯಾಕ್ಸಿನ್ ಅವಶ್ಯ ಇರ್ತದೆ ಅದನ್ನ ಎಲ್ಲರೂ ತಗೊಂಡು ಈ ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್ ಅವು ಏನು ನಮ್ಗೆ ಬರಲಾರ್ದಂಗೆ ತಡೆಯೋದು ಬಹಳ ಮುಖ್ಯ ಅಂತ. ನಿಮ್ಮ ಆಸ್ಪತ್ರೆಯಲ್ಲಿ ಏನಾದ್ರು ರಿಯಾಯಿತಿ ಇದೆ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಆಗಲಿ? ಬಿಎಲ್ಡಿ ಆಸ್ಪತ್ರೆಯಲ್ಲಿ ಎಲ್ಲ ಆಯುಷ್ಮಾನ್ ಕಾರ್ಡ್ ಇದೆ, ಆರೋಗ್ಯ ಕರ್ನಾಟಕ ಎಲ್ಲ ಕಾರ್ಡ್ಗಳಿದಾವೆ. ಮತ್ತೆ ಬೇರೆ ಬೇರೆ ಇಲಾಖೆ ಸ್ಕೀಮ್ಸ್ ಏನಿದಾವೆ, ಈಗ ESIC ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಅವೆಲ್ಲ ಸ್ಕೀಮ್ಗಳು ಸ್ಕೀಮ್ ಅಂದ್ರೆ ನಾವು ಎಲ್ಲ ಟ್ರೀಟ್ಮೆಂಟ್ ಅನ್ನು ಮಾಡ್ಲಿಕ್ಕಾಗ್ತದೆ. ಡಾಕ್ಟರ್ ಒಳ್ಳೆಯದು. ಡಾಕ್ಟರ್ ಕಲ್ಯಾಣ್ ಶೆಟ್ಟರ್ ಅವರೇ, ಇದುವರೆಗೆ ರಾಷ್ಟ್ರೀಯ ರೋಗ ನಿರೋಧಕ ತಿಂಗಳು ಈ ವಿಷಯ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟು ತಮಗೆ ಆಕಾಶವಾಣಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಕೇಳುಗರೇ. ಈ ಕಾರ್ಯಕ್ರಮದ ಪ್ರಾಯೋಜಕರು BLD ಸಂಸ್ಥೆಯ ವೈದ್ಯಕೀಯ ಮಹಾವಿದ್ಯಾಲಯ ವಿಜಯಪುರ. ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ನೆರವು ನೀಡಿದವರು ಶ್ರೀ TD ಕುಲಕರ್ಣಿ ಅವರು, ಸಹಕಾರ ಅನಂತ್ ಪಾಟೀಲ್, ನಾನು ತಮ್ಮ ಆತ್ಮೀಯ ಸ್ನೇಹಿತ ಹನುಮಂತ್ M. ಚೌಹಾನ್.